ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ ಕೊಡಗಿನ ಕಾಫಿ ಕೃಷಿ ಕುರಿತ ಮಾಲಿಕೆ ಕಾಫಿ ಕನ್ನಡಿ. ಇದರಲ್ಲಿ ಮಡಿಕೇರಿ ತಾಲೂಕು ನೆಲ್ಜಿಯ ಮುಂಡಂಡ ಸಿ ನಾಣಯ್ಯ ಅವರೊಡನೆ ಸಂದರ್ಶನ. ಕಾಫಿ ಬೆಳೆ, ಕಾಫಿ ಕೃಷಿ ಕುರಿತು ಮಾಹಿತಿ ನೀಡುವ ಕಾರ್ಯಕ್ರಮ ಕಾಫಿ ಕನ್ನಡಿ. ಕೇಳಿ ಕಾರ್ಯಕ್ರಮ ಕಾಫಿ ಕನ್ನಡಿ. ರೈತ ಬಾಂಧವರೇ, ಕೊಡಗು ಜಿಲ್ಲೆಯ ಪ್ರಮುಖ ಬೆಳೆ ಕಾಫಿ. ಇಲ್ಲಿನ ಜನರನ್ನು ಬೆಳೆಸಿದ ಪೋಷಿಸಿದ ಬೆಳೆ ಇದು. ಲಕ್ಷಾಂತರ ಜನ ಕಾರ್ಮಿಕರಿಗೆ ಆಸರೆ ಕೊಟ್ಟಿರುವ ಕಾಫಿ ತೋಟಗಳು ಪರಿಸರದ ಹಿತಕ್ಕೆ ಪೂರಕವಾಗಿವೆ. ದಿನವೂ ನಾವು ಕನ್ನಡಿಯನ್ನು ನೋಡಿಕೊಳ್ಳುವಂತೆ ಕಾಫಿ ತೋಟಗಳನ್ನು ಸಂದರ್ಶಿಸಿಯೇ ಇಲ್ಲಿಯ ಜನ ಕಾರ್ಯಗಳನ್ನು ಮಾಡುತ್ತಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಈ ಕಾರ್ಯಕ್ರಮ ಕಾಫಿ ಕನ್ನಡಿ ಕೇಳುಗರಿಗೆ ಉಪಯುಕ್ತ ವಿಚಾರಗಳನ್ನು ನೀಡಲಿದೆ. ಕೇಳುಗರೆ, ನಬಾರ್ಡಿನ ಜಿಲ್ಲಾ ವ್ಯವಸ್ಥಾಪಕರಾಗಿ ಕೆಲಸ ಮಾಡಿದ ಎಂಸಿ ನಾಣಯ್ಯ, ಮುಂಡಂಡ ಸಿ ನಾಣಯ್ಯ ಅವರ ಕೃಷಿ ಕುರಿತಂತೆ ಮಾತನಾಡುತ್ತಿದ್ದೀವಿ. ನಬಾರ್ಡಿನ ಹಿರಿಯ ಅಧಿಕಾರಿಯಾಗಿ ಕೆಲಸ ಮಾಡಿದ ನಾಣಯ್ಯನವರು ನಿವೃತ್ತಿಯ ನಂತರ ಕೃಷಿಯಲ್ಲಿ ಆಸಕ್ತಿಯಿಂದ ತೊಡಸ್ಕೊಂಡಿದ್ದಾರೆ ಅನ್ನೋ ಒಂದು ವಿಚಾರ ನಮಗೆ ಗೊತ್ತಾಯಿತು. ಲವಲವಿಕೆಯಿಂದ ಕೆಲಸ ಮಾಡುತ್ತಿರುವ ನಾಣಯ್ಯ ಅವರು ಈಗ ಏನು ಹೇಳ್ತಾರೆ ಆಲಿಸಿಕೊಳ್ಳಿ. ನಾಣಯ್ಯನವರೇ ನಮಸ್ಕಾರ. ನಮಸ್ತೆ ವಿಜಯ ಅಂಗಡಿ ಅವರೇ. ನಿವೃತ್ತಿ ಆಗಿ ಎಷ್ಟು ವರ್ಷ ಆಯ್ತು? 2019 ಆಗಸ್ಟ್ 30ರಂದು ನನ್ನ ನಿವೃತ್ತಿ ಹೊಂದೆ. ಎರಡು ವರ್ಷಗಳು ಕಳೆದವು. ಕೊಡಗಿನಲ್ಲಿ ಎಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ರಿ? ನಬಾರ್ಡಿನಲ್ಲಿ ಒಟ್ಟು 35 ವರ್ಷಗಳ ಸೇವೆಯನ್ನು ಸಲ್ಲಿಸಿ ಕಡೆಯ ನನ್ನ ಸೇವಾ ಅವಧಿಯನ್ನ ಕೊಡಗಿನಲ್ಲಿ ಕಳೆದೆ. 2013 ಮೇಗೆ ನಾನು ಮಂಗಳೂರಿನ ನಮ್ಮ ತರಬೇತಿ ಕೇಂದ್ರ ಇದೆ ಬರ್ಡ್ ಅನ್ನುವಂಥದ್ದು, ಬ್ಯಾಂಕರ್ಸ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಅನ್ನುವಂಥದ್ದು, ಅಲ್ಲಿಂದ ನಾನು ಕೊಡಗಿಗೆ ವರ್ಗಾವಣೆಗೊಂಡು ಕೊಡಗಿನಲ್ಲಿ ಹೆಚ್ಚು ಕಮ್ಮಿ 7 ವರ್ಷಗಳ ಕಾಲ ನನ್ನ ಸೇವೆಯನ್ನು ಮಾಡಿದೆ. ನೆಲ್ಜಿಯಲ್ಲಿ ನಿಮ್ದು ತೋಟ ಇದೆ ಅಲ್ವಾ? ಹೌದು ಹೌದು. ಎಷ್ಟು ಎಕರೆ ತೋಟ ಗದ್ದೆ ಇದೆಲ್ಲ ಇದೆ? ನನ್ನ ಪಾಲಿಗೆ ತೋಟ 20 ಎಕರೆ ಇದೆ. ಮತ್ತೆ ನನ್ನ ಸಹೋದರದ್ದು ಕೂಡ ನಾನೇ ನೋಡ್ತಾ ಇದ್ದೀನಿ. ಓಹೋ. ಮತ್ತೆ ನನ್ನ ಭಾವಂದಿರದ್ದು ಕೂಡ ನಾನೇ ನೋಡ್ತಾ ಇದ್ದೀನಿ. ಹಾಗೆ ಹೆಚ್ಚು ಕಮ್ಮಿ 45-50 ಎಕರೆ ತೋಟವನ್ನ ನಾನು ನೆಲ್ಜಿಯಲ್ಲಿ ನಾನು ಇವತ್ತು ಮೇಂಟೈನ್ ಮಾಡ್ತಾ ಇದ್ದೀನಿ. 45-50 ಎಕರೆ ಅಂದ್ರೆ ಒಂಥರ ದೊಡ್ಡ ಜವಾಬ್ದಾರಿ ಅಲ್ವಾ? ಹೌದು ಹೌದು, ಖಂಡಿತವಾಗಿ ಖಂಡಿತವಾಗಿ. ಬಟ್ ನನಗೆ ಕೃಷಿಯಲ್ಲಿ ತುಂಬಾ ಆಸಕ್ತಿ ಇರೋದ್ರಿಂದ ಅದು ನನಗೆ ದೊಡ್ಡ ಜವಾಬ್ದಾರಿ ಅಥವಾ ದೊಡ್ಡ ಹೊರೆ ಅಂತ ನನಗೆ ಆಗ್ತಾ ಇಲ್ಲ. ಬಹಳ ಹಿಂದಿನಿಂದಲೇ ನಾನು ಯುವಕನಾಗಿದ್ದಾಗಲೇ ನನಗೆ ಕೃಷಿಯಲ್ಲಿ ಬಹಳ ಆಸಕ್ತಿ ಇತ್ತು. ಹಾಗಾಗಿ ಅದನ್ನ ಹಾಗೆಯೇ ರೂಢಿಸಿಕೊಂಡು ಬಂದು ಇವತ್ತು ಕೂಡ ಅದನ್ನೇ ಮಾಡ್ತಾ ಬರ್ತಾ ಇದ್ದೇನೆ. ಓಕೆ, ಫೈನ್. ತಾವು ಏನು ಓದಿದ್ದು ನಾಣಯ್ಯನವರೇ? ನಾನು ಓದಿದ್ದು ಬ್ಯಾಚುಲರ್ ಆಫ್ ಸೈನ್ಸ್, ಅದರಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಓದಿದೆ. ಅದಾದ ನಂತರ ನಬಾರ್ಡಿಗೆ 1984 ನಾನು ಸೇರ್ಕೊಂಡೆ. ಅದಾದ ನಂತರ ನಮ್ಮ ದೇಶದ ನಾನಾ ಭಾಗಗಳಲ್ಲಿ ಸೇವೆಯನ್ನು ಸಲ್ಲಿಸಿ ಕಡೆಯ ಅವಧಿಯಲ್ಲಿ ಮಂಗಳೂರು, ಮತ್ತೆ ಮೊದಲು ಕೂಡ ಮಂಗಳೂರಲ್ಲಿ ಇದ್ದೆ, ಆಮೇಲೆ ಮುಂಬೈಯಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡಿದೆ, ಮತ್ತೆ ಮಂಗಳೂರು ಬಂದು ಮಂಗಳೂರಿನಿಂದ ಕೊಡಗಿಗೆ ಬಂದೆ. ಹೇಳ್ಬೇಕಂತಂದ್ರೆ ಕೊಡಗಿನ ನನ್ನ ಸೇವೆ ಬಹಳಷ್ಟು ತೃಪ್ತಿಯನ್ನು ನನಗೆ ಕೊಡ್ತು. ಅಂದ್ರೆ ಪ್ರೀತಿಯಿಂದ ಕೆಲಸ ಮಾಡಿದ್ರೆ ತೃಪ್ತಿ ಸಿಕ್ಕೇ ಸಿಗುತ್ತೆ. ಖಂಡಿತವಾಗಿ ಯಾರೇ ಕೂಡ ಆ ಒಂದು ತಮ್ಮ ಸೇವಾ ಅವಧಿಯಲ್ಲಿ ವಿಶೇಷವಾಗಿ ಜನರ ಸೇವೆಯನ್ನು ಮಾಡುವಲ್ಲಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟರೆ ಅದರಲ್ಲಿ ಸಿಗುವಂತಹ ಸಂತೋಷ ನೆಮ್ಮದಿ ಯಾರಿಗೂ ಕೂಡ ಸಿಗುವಂತಿಲ್ಲ. ನನ್ನ ಸ್ವಂತ ಅನುಭವ ಇದೆ. ನಿಜ, ಎಲ್ಲೆಲ್ಲೋ ಹುಡುಕೊಂಡು ಹೋಗೋದಕ್ಕಿಂತ ಹೌದು ನಮ್ಮ ಕಾಯಕದಲ್ಲೇ ಇದೆ ಸಂತೋಷ. ಖಂಡಿತವಾಗಿ ಖಂಡಿತವಾಗಿ ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಬಾಲ್ಯದಲ್ಲಿ ಅಪ್ಪ ಅಮ್ಮ ಕೃಷಿ ಕೆಲಸಗಳನ್ನ ಸಣ್ಣ ಪುಟ್ಟದಾಗಿ ಕಲಿಸಿಕೊಟ್ರೆ ಅಥವಾ ಹೇಗಿದೆ ನಿಮ್ಮ ಎಕ್ಸ್ಪೋಜರ್? ಬಾಲ್ಯದಲ್ಲಿ ನಾವು ಶಾಲೆಗೆ ಹೋಗ್ಬೇಕಾದ್ರೆ ಬೆಳಿಗ್ಗೆ 8 ತನಕ ನಾವು ತೋಟದಲ್ಲಿ ಕೆಲಸ ಮಾಡಿ ಆಮೇಲೆ ನಮಗೆ ಬೆಳಿಗ್ಗೆ ತಿಂಡಿ ಸಿಗುವಂತದ್ದು. ಬೆಳಿಗ್ಗೆ ತೋಟಕ್ಕೆ ಹೋಗಿ ಕೆಲಸ ಮಾಡಲಿಲ್ಲ ಅಂತಂದ್ರೆ ಸ್ವಲ್ಪ ನಮಗೆ ತಿಂಡಿ ಸಿಗುವುದರಲ್ಲಿ ಕೂಡ ವ್ಯತ್ಯಾಸ ಆಗ್ತಾ ಇತ್ತು. ಬೆಳಿಗ್ಗೆ 8 ಗಂಟೆ ತನಕ ನಾವು ತೋಟದಲ್ಲಿ ಕೆಲಸ ಮಾಡಿ ಅದಾದ ನಂತರ ಮನೆಯಲ್ಲಿ ಬಂದು ತಿಂಡಿ ಮಾಡಿ ನಾವು ಶಾಲೆಗೆ ಹೋಗ್ತಾ ಇದ್ವಿ. ಅದೇ ರೀತಿಯಲ್ಲಿ ಶಾಲೆಯಿಂದ 4 ಗಂಟೆಗೆ ಬಂದರೂ ಕೂಡ 4 ಗಂಟೆಯಿಂದ 1-6 ಗಂಟೆ ತನಕ ನಾವು ತೋಟದಲ್ಲಿ ಕೆಲಸ ಮಾಡಬೇಕಾಗಿತ್ತು. ಆ ರೀತಿಯಲ್ಲಿ ನಮ್ಮನ್ನು ಬೆಳೆಸಿತ್ತು. ಅದು ನನಗೆ ಬಹಳ ಉಪಯೋಗ ಆಗ್ತಾ ಇದೆ. ಅಫ್ಕೋರ್ಸ್ ನನ್ನ ಕಾಲೇಜ್ ಅಲ್ಲಿ ತೋಟದಲ್ಲಿ ಕೆಲಸ ಮಾಡುವಂತ ಒಂದು ಅವಕಾಶ ಸಿಗ್ಲಿಲ್ಲ ನನಗೆ. ಆದ್ರೂ ಕೂಡ ಎಳೆಯ ವಯಸ್ಸಿನಲ್ಲಿ ಪಟ್ಟಂತಹ ಕಷ್ಟ ಮತ್ತು ಆ ಒಂದು ಅನುಭವ ಅದಾದ ಮೇಲೆ ನನಗೆ ಬಹಳಷ್ಟು ಉಪಯೋಗ ಬಂತು. ನಿಜ. ಮತ್ತು ಸೆಳೆತನ ಇದೆ ನಿಮ್ಗೆ ಅಲ್ವಾ? ಖಂಡಿತವಾಗಿ ಇದೆ, ಖಂಡಿತವಾಗಿ. ಹಾಗಿರೋದ್ರಿಂದ ಬಯಕೆ ಮತ್ತು ಸೆಳೆತ ಅಂತ ಹೇಳ್ತೀವಲ್ಲ, ಅದು ಇದ್ದಿದ್ರಿಂದ ನಿಮಗೆ ಈಗಲೂ ಖುಷಿಯಿಂದ ತೋಟದ ನಿರ್ವಹಣೆಯಲ್ಲಿ ತಮ್ಮನ್ನು ತೊಡಸ್ಕೊಂಡಿದ್ರಿ. ಖಂಡಿತವಾಗಿ. ಹತ್ತತ್ರ 50 ಎಕರೆ ಕಾಫಿ ತೋಟ. ಹೌದು. ಅರೇಬಿಕಾ ರೋಬಸ್ಟಾ ಯಾವ್ದು ಹೆಚ್ಚಿಗಿದೆ? ಜಾಸ್ತಿ ಇರುವಂತದ್ದು ರೋಬಸ್ಟಾ. ಅರೇಬಿಕಾ ಇದೆ, ಒಂದು 50 ಚೀಲದಷ್ಟು ಅರೇಬಿಕಾ ಆಗುತ್ತೆ. ಅದು ಬಿಟ್ಟರೆ ಎಲ್ಲವೂ ಕೂಡ ರೋಬಸ್ಟಾ. ಮೊದಲೆಲ್ಲ ನಮ್ದು ಬಹಳಷ್ಟು ಏಲಕ್ಕಿ ಇತ್ತು. ಇದೀಗ 15 ಗಿಡಗಳಷ್ಟು ಏಲಕ್ಕಿ ಅಂತ ನಾವು ಕಾಣಬಹುದು. ಸ್ವಲ್ಪ ಕಿತ್ತಳೆ ಗಿಡಗಳು ಕೂಡ ಇದೆ. ಈ ನೆಲಜಿಯಲ್ಲೇ ತೋಟದಲ್ಲೇ ವಾಸ ಇದೀರಲ್ವಾ? ಹೌದು, ನೆಲಜಿಯಲ್ಲಿ ನನ್ನ ಜೀವನಕ್ಕೆ ಬೇಕಾದಂತ ಒಂದು ಸಣ್ಣ ಮನೆ ಕಟ್ಕೊಂಡಿದ್ದೀನಿ. ಅದರಲ್ಲಿ ಇದ್ದುಕೊಂಡು ತೋಟವನ್ನು ಕೂಡ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ. ಯಾರ್ಯಾರಿದ್ದೀರಿ ಮನೆಯಲ್ಲಿ? ಸದ್ಯಕ್ಕೆ ನಾನು ಒಬ್ಬನೇ ಇದ್ದೀನಿ ಮನೆಯಲ್ಲಿ. ನನ್ನ ಮಡದಿ ಭವಿಷ್ಯ ನಿಧಿ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಾಳೆ. ಮಂಗಳೂರಲ್ಲಿದ್ಲು, ಮತ್ತೆ ಮಡಿಕೇರಿ ಬಂದಾಗ ಮಡಿಕೇರಿಗೆ ವರ್ಗಾವಣೆ ತಗೊಂಡ್ಬಂದ್ಲು. ಇದೀಗ ಮೈಸೂರಿಗೆ ವರ್ಗಾವಣೆ, ಆದ್ರಿಂದ ಅವಳು ಮೈಸೂರಲ್ಲೇ ಇದ್ದಾಳೆ. ನನಗೆ 2 ಹೆಣ್ಣುಮಕ್ಕಳು, ಒಬ್ಳು ಆರ್ಕಿಟೆಕ್ಟ್ ಇದ್ದಾಳೆ ಹಿರಿಯವಳು, ಸಣ್ಣವಳು ದಂತ ವೈದ್ಯಕೀಯದಲ್ಲಿ ಪದವಿ ಮುಗಿಸಿಕೊಂಡು ಈಗ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದಾಳೆ. ದೊಡ್ಡವಳು ಮೊನ್ನೆ ತನ್ನ ಉನ್ನತ ವ್ಯಾಸಂಗಕ್ಕಾಗಿ ನಾರ್ವೆ ಯೂನಿವರ್ಸಿಟಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಲ್ಲಿ ಹೋಗಿದ್ದಾಳೆ. ಹಾಗಾಗಿ ಮನೆಯಲ್ಲಿ ನಾನು ಒಬ್ಬನೇ ಇದ್ದೇನೆ. ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, 1 is best, 2 are crowd, 3 are problematic. ಏಕಾಂಗಿಯಾಗಿದ್ದಾಗ, ಒಬ್ಬರೇ ಇದ್ದಾಗ ಸಖತ್ತ ಕೆಲಸ ಮಾಡಬಹುದು, ಏನೆಲ್ಲ ಆಲೋಚನೆಗಳು ಬರ್ತವೆ, ಅಡೆತಡೆಗಳು ಕಡಿಮೆನೆ ಅಲ್ವಾ? ಖಂಡಿತವಾಗಿ. ಆದ್ರೆ ಕೆಲವೊಬ್ರು ಮಾತಾಡೋದಿದೆ, ಅವ್ರ ಶ್ರೀಮತಿ ಒಂದ್ ಕಡೆಗಿದ್ದಾರೆ, ಮಕ್ಕಳು ಒಂದ್ ಕಡೆಗಿದ್ದಾರೆ, ಇವ್ರ ಜೀವನ ಕಷ್ಟ ಅನ್ಸೋದಿಲ್ವಾ ಹಾಗೆ ಈಗ ಅಂತ. ಏನಂತ ನನಗೆ ಯಾವ ಅಡಚಣೆ ಅಂತ ಆಗುವುದೇ ಇಲ್ಲ. ನನಗೆ ಸಂಸಾರ ಜೊತೆ ಇದ್ದಾಗಲೂ ಕೆಲಸ ಮಾಡುವಂತಹ ಒಂದು ಹುಮ್ಮನಸು ಇರುತ್ತದೆ. ಅದೇ ಏಕಾಂಗಿ ಆಗಿದ್ದು ಕೂಡ ನನಗೆ ಅದೇ ಹುಮ್ಮನಸು ನನ್ನಲ್ಲಿ ಇರ್ತದೆ. ನಿಜ ನಿಜ ನಿಜ. ಇವನ್ ವೃತ್ತಿಯಲ್ಲೂ ಕೂಡ ಕೆಲವರು ಹೇಳ್ತಾರೆ, ನಾನು ಒಬ್ಬನೇ ಇದ್ದೀನಿ, ನನಗೆ ಕೆಲಸ ಮಾಡಕ್ಕಾಗಲ್ಲ, ನನಗೆ ಅಡಿಗೆ ಮಾಡಕ್ಕಾಗಲ್ಲ, ನನಗೆ ಬಹಳ ಕಷ್ಟ ಆಗತ್ತೆ ಅಂತ ಹೇಳಿ. ಹಾಗೇನು ಇಲ್ಲ, ನನ್ನ ಸೇವಾವಧಿಯಲ್ಲಿ ಒಬ್ಬನೇ ಇದ್ದುಕೊಂಡು ಕೂಡ ನನಗೆ ಅನುಭವ ಇದೆ. ಆಗಲೂ ಕೂಡ ನಾನು ಒಳ್ಳೆ ರೀತಿಯಲ್ಲಿ ನನ್ನ ಕೆಲಸವನ್ನು ಮಾಡ್ತಾ ಬಂದಿದ್ದೆ. ಅನೇಕ ಕೆಲಸಗಳನ್ನ ನಾವು ಕಲಿತ್ರೆ ಹೊರೆ ಅನ್ಸೋದಿಲ್ಲ, ಆಮೇಲೆ ಬೇಸರ ಅನ್ಸೋದಿಲ್ಲ ಅಲ್ವಾ? ಹೌದು, ಅದರಲ್ಲಿ ಆಸಕ್ತಿ ಇರೋದಕ್ಕಷ್ಟೇ. ನಮ್ಮಲ್ಲಿ ಬದ್ಧತೆ ಮತ್ತೆ ಆಸಕ್ತಿ ಅನ್ನೋದು ಇದ್ರೆ ಯಾವುದೇ ಕೆಲಸಗಳು ಕೂಡ ನಮಗೆ ಹೊರೆ ಅನ್ಸುವುದಿಲ್ಲ. ನಿಜ ನಿಜ. ರೋಬಸ್ಟ ತೋಟ ಎಷ್ಟು ವರ್ಷದ್ದು? ರೋಬಸ್ಟ ತೋಟ ನಮ್ಮ ತಂದೆ ಕಾಲದಲ್ಲಿ ಮಾಡಿದ್ದುಂಟು. ಅದು ನನ್ನ ವಯಸ್ಸಿಗಿಂತಲೂ ಸ್ವಲ್ಪ 2-4 ವರ್ಷಗಳಷ್ಟು ಹಿರಿತನದ ರೋಬಸ್ಟ ಗಿಡಗಳು ಇವೆ. ಮತ್ತೆ ನಾನು ನನ್ನ ಜೀವನದಲ್ಲಿ ಮಾಡಿರತಕ್ಕಂಥ ತೋಟಗಳು ಇವೆ. ಹೆಚ್ಚು ಕಮ್ಮಿ 35-40 ವರ್ಷಗಳ ಅವಧಿಯ ಕಾಫಿ ತೋಟ ನನ್ನಲ್ಲಿದೆ. ಹೇಳಿ. ತಾವು ವಿದ್ಯಾವಂತರು, ಮತ್ತೆ ಪ್ರಮುಖವಾದ ಹುದ್ದೆಯಲ್ಲಿ ಕೆಲಸ ಮಾಡಿರೋರು, ಮತ್ತು ಸಮಾಜದ ಆಗುಹೋಗುಗಳನ್ನ ನೋಡಿರೋರು, ಕಾಫಿ ತೋಟದ ಸಂಪರ್ಕ ಇರೋರು, ಬಾಲ್ಯದಲ್ಲಿ ಕಾಫಿ ತೋಟದಲ್ಲೇ ಬೆಳೆದವರು, ಹೀಗಿರೋದ್ರಿಂದ ಕಾಫಿ ಪೋಷಣೆಯಲ್ಲಿ, ಕಾಫಿ ತೋಟಗಳ ನಿರ್ವಹಣೆಯಲ್ಲಿ ಏನೇನು ಲೋಪ ಆಗ್ತವೆ, ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ದೇ ಆದ ಅನುಭವಗಳನ್ನ ಪ್ರಸ್ತಾಪ ಮಾಡಬಹುದಾ? ಹೌದು, ಖಂಡಿತವಾಗಿ. ಕಾಫಿ ತೋಟದ ನಿರ್ವಹಣೆಯಲ್ಲಿ ಒಂದು ನಾವು ಹೇಳುವಂತದ್ದು ವಾತಾವರಣದಲ್ಲಿ ಆಗತಕ್ಕಂತಹ ವ್ಯತ್ಯಾಸಗಳು. ನಮಗೆ ಬೇಕಾದಂತಹ ರೀತಿಯಲ್ಲಿ ಬೇಕಾದಂತಹ ಸಮಯದಲ್ಲಿ ಮಳೆ ಬರದೇ ಇರುವಂತದ್ದು, ಮಳೆ ಬೀಳದೇ ಇರುವಂತದ್ದು ಬಹಳ ದೊಡ್ಡ ಪೆಟ್ಟನ್ನು ನಮಗೆ ಕೊಡುತ್ತೆ ನಮ್ಮ ಕೃಷಿಯಲ್ಲಿ, ವಿಶೇಷವಾಗಿ ಕಾಫಿ. ಕಾಫಿಯಲ್ಲಿ ನಾವು ಬ್ಲಾಗಮ್ ಶವರ ಅಂತೀವಿ. ಆ ಸಮಯಕ್ಕೆ ಮಳೆ ಬರದೇ ಇದ್ದಾಗ ಅಥವಾ ಬಿದ್ದಂತಹ ಮಳೆಯಲ್ಲಿ ವ್ಯತ್ಯಾಸ ಬಂದಾಗ ಬಹಳ ಕಡಿಮೆ ಬೀಳುವಂತಹ ಹೂಗಳು ಬೆಂದು ಹೋಗುವಂತದ್ದು, ಕರಟಿ ಹೋಗುವಂತದ್ದು, ಅಂತದ್ರಲ್ಲಿ ನಮಗೆ ಬಹಳಷ್ಟು ಪೆಟ್ಟು ಕೊಡುತ್ತೆ ಕಾಫಿಯಲ್ಲಿ. ಇಲ್ಲ, ಕಾಫಿಗೆ ನಾವು ಮಾಡುವಂತಹ ನೀರು ಒದಗಿಸುವಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿ ಇಲ್ಲದೇ ಇದ್ದಾಗ ಕೂಡ ಆ ಹೂವನ್ನು ನಾವು ಕಾಪಾಡುವಂತಹ ಒಂದು ವಿಷಯದಲ್ಲಿ ಎಡುತ್ತೀವಿ. ಇದು ವಾತಾವರಣಕ್ಕೆ ಸಂಬಂಧಪಟ್ಟಂತದ್ದು, ಮಳೆಗೆ ಸಂಬಂಧಪಟ್ಟಂತದ್ದು ಒಂದು. ಎರಡನೆಯದು, ಇತ್ತೀಚಿನ ದಿವಸಗಳಲ್ಲಿ ಬಹಳಷ್ಟು ಕಾರ್ಮಿಕರ ಕೊರತೆಯನ್ನು ಕೂಡ ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ. ಹೌದು. ಈಗ ನಾವು ಸ್ಥಳೀಯವಾಗಿ ನಮ್ಮ ಕಾರ್ಮಿಕರುಗಳು ನಮಗೆ ಇವತ್ತು ಲಭ್ಯ ಇಲ್ಲದೇ ಇದ್ದಾಗ ನಾವು ಪ್ರತಿಯೊಬ್ಬರು ಕೂಡ ಕೊಡಗಲ್ಲಿ ವಿಶೇಷವಾಗಿ ನಾವು ಇವತ್ತು ಅಸ್ಸಾಂ ಕಾರ್ಮಿಕರನ್ನ ಅವಲಂಬಿಸಿದ್ದೇವೆ. ಅದು ಒಂದು ರೀತಿಯಲ್ಲಿ ಅವರಿಂದ ನಮಗೆ ಕೆಲಸಗಳು ಆಗುತ್ತೆ, ಆದ್ರೆ ನಾವು ಅಷ್ಟೇ ಹಿಂಸೆಯನ್ನು ಅಥವಾ ಒಂದು ಕಸಿಬಿಸಿಯನ್ನು ಕೂಡ ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ. ಅದಕ್ಕೆ ಕಾರಣಗಳು ಹಲವು ಇದೆ, ಅದನ್ನು ನಾವು ಇವತ್ತು ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನಾವು ಸ್ಥಳೀಯವಾಗಿ ನಮ್ಮ ಕಾರ್ಮಿಕರುಗಳು ಲಭ್ಯತೆ ಇಲ್ಲದೇ ಇದ್ದಾಗ ಬಹಳಷ್ಟು ಕಷ್ಟಗಳನ್ನ ಮತ್ತು ನಷ್ಟಗಳನ್ನು ಕೂಡ ಅನುಭವಿಸುವಂತಹ ಪ್ರಸಂಗಗಳು ಇವೆ. ಹೌದು, ಇದು ಕಾರ್ಮಿಕರ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ. ಮತ್ತು ಮೂರನೇದಾಗಿ ಅತಿಯಾದ ಮಳೆ. ಸಾಧಾರಣವಾಗಿ ಮೊದಲು ಕೂಡ ಮಳೆ ಇರುತ್ತೆ ಇತ್ತು, ಕೊಡಗಲ್ಲಿ ಮಳೆ ಇತ್ತು. ಆ ಸಂದರ್ಭಗಳಲ್ಲಿ ನಾವು ಕೃಷಿಯನ್ನು ಮಾಡಿದ್ರು ಕೂಡ ನಮ್ಗೆ ಅಂತಹ ಒಂದು ವ್ಯತ್ಯಾಸ ಅಥವಾ ಅನುಭವ ನಮಗೆ ಇರಲಿಲ್ಲ. ಇತ್ತೀಚಿನ ದಿವಸಗಳಲ್ಲಿ ನಾವು ಸ್ವಲ್ಪ ಹೆಚ್ಚಿಗೆ ಗಮನವನ್ನು ಇಟ್ಟುಕೊಂಡು ಕೃಷಿ ಮಾಡುವಂತಹ ಸಂದರ್ಭ ಬಂದಾಗ ಈ ಒಂದು ಮಳೆಯ ವೈಪರೀತ್ಯತೆಯಲ್ಲಿ ಒಂದೇ ದಿವಸಕ್ಕೆ 10-15-20 ಇಂಚುಗಳು ಮಳೆ ಹೊಡೆದಾಗ ಏನಾಗುತ್ತೆ, ಇದ್ದಂತ ಕಾಫಿ ಗಿಡದಲ್ಲಿ ಇದ್ದಂತಹ ಕಾಫಿ ಎಲ್ಲ ಉದುರಿ ನೆಲದಲ್ಲಿ ಬೀಳುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಇವತ್ತು ನೋಡ್ತಾ ಇದ್ದೇವೆ. ಹೌದು, ನೀವೆಷ್ಟೇ ಕಷ್ಟಪಟ್ಟುಕೊಂಡು ಕೂಡ ಕಾಫಿಯ ತೋಟವನ್ನ ನೀವು ಮೇಂಟೈನ್ ಮಾಡಿದ್ರು ಕೂಡ ಆ ರೀತಿಯ ಮಳೆ ಹೊಡೆದಾಗ ಕಷ್ಟಪಟ್ಟು ನಾವು ಹೂ ಬರೆಸಿ ಕಾಯಿಯನ್ನು ಮಾಡಿಸಿಕೊಂಡು ಎಷ್ಟೇ ಮೇಂಟೈನ್ ಮಾಡಿದ್ರು ಕೂಡ ಈ ಮಳೆಯ ಒಂದು ವೈಪರೀತ್ಯದಿಂದ ಕಾಫಿಯನ್ನ ನಾವು ಕಳ್ಕೊಳ್ಳುವಂತಹ ಸ್ಥಿತಿಯನ್ನು ಕೂಡ ನಾವು ಇವತ್ತು ಕಾಣ್ತಾ ಇದ್ದೀವಿ. ಈ ಎರಡು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಕಾಫಿಯಲ್ಲಿ ಕೂಡ ಇವತ್ತು ಬಹಳಷ್ಟು ಕಷ್ಟವನ್ನ ಮತ್ತು ನಷ್ಟವನ್ನ ಅನುಭವಿಸುವುದನ್ನ ಪ್ರತಿಯೊಬ್ಬ ರೈತ, ವಿಶೇಷ ನಾನಂತಲ್ಲ, ಕೊಡಗಿನ ಪ್ರತಿಯೊಬ್ಬ ರೈತರುಗಳು ಕೂಡ ಈ ಒಂದು ಹವಾಮಾನ ವೈಪರೀತ್ಯದಿಂದ ಬಹಳಷ್ಟು ನಷ್ಟವನ್ನು ಅನುಭವಿಸಿರುವುದನ್ನು ತಾವು ಕೂಡ ನೋಡಿರಬಹುದು ಅಂತ ನನ್ನ ಒಂದು ಭಾವನೆ. ನಿಜ ನಿಜ, ಈ ಒಂದು ಹಿನ್ನೆಲೆಯಲ್ಲಿ ನಿಸರ್ಗದ ವ್ಯತ್ಯಾಸಗಳನ್ನ ತಡಿಲಿಕ್ಕಾಗಲ್ಲ ಅಥವಾ ನಮ್ ಕೈಯಲ್ಲಿ ಏನೂ ಇಲ್ಲ. ಆದ್ರೆ ನಾವೇ ಕೆಲವೊಂದು ಮಾರ್ಪಾಡುಗಳನ್ನ ಅಥವಾ ನಾವೇ ಕೆಲವೊಂದು ವಿಚಾರಗಳಲ್ಲಿ ಕಾರ್ಯಪ್ರವೃತ್ತರಾದ್ರೆ ತೋಟನೂ ಚೆನ್ನಾಗಿರುತ್ತೆ, ವ್ಯತ್ಯಾಸ ಆದ್ರೂ ನಿಭಾಯಿಸಬಹುದು, ಯಾವಾಗ್ಲೂ ವಿಕೋಪಗಳು ಇರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ನಿಮ್ಮ ಕೆಲಸಗಳು ಹೇಗೆ ಸಾಗಿದವು ಅನ್ನೋದನ್ನ ಹೇಳ್ಬೋದಾ? ನಾವು ಕೇವಲ ಕಾಫಿಯನ್ನು ಒಂದನ್ನೇ ನೆಚ್ಚಿಕೊಂಡು ಹೋದ್ರೆ ಈ ರೀತಿಯ ಅನಾಹುತಗಳು ಆದಾಗ ಹವಾಮಾನ ವೈಪರೀತ್ಯದಿಂದ ಇರಬಹುದು ಅಥವಾ ಇನ್ನಿತರ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವೈಪರೀತ್ಯಗಳು ಆದಾಗ, ಅನಾಹುತಗಳು ಆದಾಗ ಹೇಗೆ ನಾವು ಬದುಕಬಹುದು ಅನ್ನೋದನ್ನು ಕೂಡ ನಾವು ಇವತ್ತು ಮನಗಾಣಬೇಕಾಗುತ್ತೆ. ಹೌದು, ಹಾಗಾಗಿ ನಾವು ಮಾಡುವಂತಹ ತೋಟದ ಕೃಷಿ ಇರಬಹುದು ಅಥವಾ ಇನ್ಯಾವುದೇ ಕೃಷಿಯಲ್ಲಿ ಕೂಡ ಮಿಶ್ರ ತಳಿಯ ನಾವು ಇವತ್ತು ಅವಲಂಬಿಸಬೇಕಾಗುತ್ತೆ. ನಮ್ಮ ಕಾಫಿಯ ಜೊತೆಯಲ್ಲಿ ಹಣ್ಣು ಹಂಪಲುಗಳನ್ನು ಬೆಳೆಯುವಂತದ್ದು ಅಥವಾ ಇನ್ನಿತರ ಹೈನುಗಾರಿಕೆ ಇರಬಹುದು ಅಥವಾ ಮೀನುಗಾರಿಕೆ ಇರಬಹುದು ಅಥವಾ ಇನ್ನಿತರ ಸಂಬಂಧಪಟ್ಟಂತಹ ಸ್ಥಳೀಯ ಹವಾಮಾನಕ್ಕೆ ಒಗ್ಗುವಂತಹ ಕೆಲವೊಂದು ಮಾರ್ಪಾಡುಗಳನ್ನು ನಾವು ಮಾಡಿಕೊಂಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ಕೂಡ ನಾವು ಒಂದು ಕಡೆಯಲ್ಲಿ ನಷ್ಟವನ್ನು ಅನುಭವಿಸಿದ್ರು ಕೂಡ ಮತ್ತೊಂದು ಕಡೆಯಲ್ಲಿ ಆದಾಯವನ್ನು ಗಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡಬಹುದಾದ್ರೆ, ಆ ಒಂದು ನಿಟ್ಟಿನಲ್ಲಿ ನಾನು ಕೂಡ ಇವತ್ತು ಪ್ರಯತ್ನವನ್ನು ಮಾಡಿಕೊಂಡು ಒಂದು 3 ಕೆರೆಯನ್ನ ತೆಗೆದು ಅದರಲ್ಲಿ ಮೀನನ್ನು ಬಿಡುವಂತಹ ಒಂದು ಪ್ರಯತ್ನವನ್ನು ಈ ಸಲ ಮಾಡಿದ್ದೇನೆ. ಅದರಲ್ಲಿ ರೋಹು ಹಾಕಿದ್ದೇನೆ, ಕಾಟ್ಲಾ ಹಾಕಿದ್ದೇನೆ, ಮತ್ತೆ ಗ್ರಾಸ್ ಹೂಪರ್ ಅನ್ನುವಂತಹ ಒಂದು ಮೀನಿನ ತಳಿಯನ್ನು ಕೂಡ ಇವತ್ತು ಹಾಕಿದ್ದೇನೆ. ಇದು ಒಂದು ಪ್ರಾಯೋಗಿಕವಾದಂತಹ ಪ್ರಯತ್ನ ನಾನು ಈ ಸಲ ಮಾಡಿರುವಂತದ್ದು. ಗೊತ್ತಿಲ್ಲ ಅದರ ಫಲಿತಾಂಶ ಏನಾಗುತ್ತೆ ಅನ್ನೋದನ್ನ ನಾವು ಮುಂದಿನ ವರ್ಷದಲ್ಲಿ ನಾವು ನೋಡಬೇಕಾಗುತ್ತೆ. ನಿಜ ನಿಜ, ಖಂಡಿತವಾಗಿ ಕೂಡ ಮೀನುಗಾರಿಕೆಯಲ್ಲಿ ನನಗೆ ಅನುಭವ ಇಲ್ಲ, ಆದರೂ ಕೂಡ ಒಂದು ಪ್ರಯತ್ನವನ್ನ ಪ್ರಾಯೋಗಿಕವಾಗಿ ಈ ಸಲ ನಾನು ಮಾಡಿದ್ದೇನೆ. ಹಾಗೆ ಹೊಸ ರೀತಿಯ ವೃಕ್ಷಗಳು ಬೆಳೆಗಳನ್ನ ಸಂಯೋಜನೆ ಮಾಡ್ಲಿಕ್ಕೆ ಹೊರಟಿದ್ದೀರಾ? ಖಂಡಿತವಾಗಿ ಪ್ರಯತ್ನ ಮಾಡಿದ್ದೀನಿ. ಈ ಸಲ ಕೆಲವೊಂದು ಹಣ್ಣು ಹಂಪಲುಗಳ ಗಿಡಗಳನ್ನ ನಾನು ಹಾಕಿದ್ದೇನೆ. ಅದು ಕಿತ್ತಳೆಯನ್ನು ಹಾಕಿದ್ದೀನಿ, ಬಟರ್ ಫ್ರೂಟ್ ಗಿಡಗಳನ್ನು ಹಾಕಿದ್ದೀನಿ, ಇನ್ನಿತರ ಕೆಲವೊಂದು ಹಣ್ಣು ಹಂಪಲುಗಳ ಗಿಡಗಳನ್ನು ಕೂಡ ಈ ಸಲ ಹಾಕಿದ್ದೇನೆ. ಮುಂದಿನ ಸಲದಲ್ಲಿ ಅದು ಕೂಡ ಫಲ ಸಿಗುತ್ತೆ ಅನ್ನುವಂತಹ ಒಂದು ಆಶಾಭಾವನೆ ನನ್ನಲ್ಲಿದೆ. ಒಟ್ಟು ಎಷ್ಟು ಕಾರ್ಮಿಕರಿದ್ದಾರೆ ಎಲ್ಲ ತೋಟವನ್ನ ನಿರ್ವಹಣೆ ಮಾಡ್ಲಿಕ್ಕೆ? ಮೇ ಇಂದ ಸೆಪ್ಟೆಂಬರ್ ತನಕ 15-20 ಕಾರ್ಮಿಕರನ್ನು ನಾನು ಪೋಷಣೆ ಮಾಡ್ತಾ ಬಂದಿರ್ತೇನೆ. ಅದಾದ ನಂತರ ಸ್ವಲ್ಪ ಏರಿಕೆಯನ್ನು ಕಾಣ್ತೇವೆ, ಯಾಕಂತಂದ್ರೆ ಕಾಫಿ ಹಾರ್ವೆಸ್ಟಿಂಗ್ ಸಮಯದಲ್ಲಿ ನಮಗೆ ಕಾರ್ಮಿಕರ ಅಗತ್ಯತೆ ಬಹಳಷ್ಟು ಆಗುತ್ತೆ. ಆ ಸಂದರ್ಭದಲ್ಲಿ ಅದೊಂದು 25-30 ತನಕ ಕೂಡ ಹೋಗುತ್ತೆ. ಸ್ಥಳೀಯ ಕಾರ್ಮಿಕರು ಸಹ ಸಿಗ್ತಾರೆ? ಸ್ಥಳೀಯ ಕಾರ್ಮಿಕರು ಸಿಗ್ತಾರೆ, ಆದ್ರೆ ಒಂದು ಅವರದ ಕೂಲಿ ಬಹಳಷ್ಟು ಇರುತ್ತದೆ. ನಾವು ಇಲ್ಲಿ ಅಸ್ಸಾಂ ಕಾರ್ಮಿಕರಿಗೆ ಒಂದು 250-280 ಕೊಟ್ಟರು, ಸ್ಥಳೀಯ ಕಾರ್ಮಿಕರಿಗೆ 350-400 ರೂಪಾಯಿಗಳ ತನಕ ನಾವು ದಿನಕೂಲಿಯನ್ನು ಕೊಡಬೇಕಾಗುತ್ತೆ. ಅದು ಸ್ವಲ್ಪ ನಮಗೆ ವ್ಯತ್ಯಾಸವನ್ನ ತಂದುಕೊಡುತ್ತೆ. ಯಾಕಂತಂದ್ರೆ ಸ್ಥಳೀಯ ಕಾರ್ಮಿಕರಿಗೆ ಅಷ್ಟು ಕೊಟ್ಟಾಗ ಈ ಅಸ್ಸಾಮಿನ ಕಾರ್ಮಿಕರು ಕೂಡ ನಮಗೂ ಅಷ್ಟೇ ಸಿಗಬೇಕು ಅನ್ನುವಂತಹ ಒಂದು ಒತ್ತಡವನ್ನ ನಮಗೆ ಹಾಕುವಂತಹ ಒಂದು ಪರಿಸ್ಥಿತಿಯನ್ನು ಕೂಡ ನಾವು ನೋಡಿದ್ದೇವೆ. ಹಾಗಾಗಿ ಆ ಒಂದು ಗಂಭೀರತೆಯನ್ನು ಅರಿತುಕೊಂಡು ನಾನು ಇವತ್ತು ಸ್ಥಳೀಯ ಕಾರ್ಮಿಕರನ್ನ ಸಿಗುವುದಿಲ್ಲ, ಖಂಡಿತವಾಗಿ ಸಿಗಲ್ಲ, ಸಿಕ್ಕರೂ ಕೂಡ ಇವರ ಜೊತೆಯಲ್ಲಿ ಅವರನ್ನ ಒಟ್ಟಿಗೆ ಕೆಲಸವನ್ನು ಮಾಡುವಂತಹ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇಲ್ಲ. ಎಷ್ಟೋ ಜನ ಕಾರ್ಮಿಕರು ದುಡಿದು ದುಡಿದು ಅವ್ರದೇ ಆದ ತೋಟ ಮಾಡ್ಕೊಂಡಿದ್ದಾರೆ, ಅವ್ರದೇ ಆದ ಒಂದು ಬದುಕನ್ನು ಕಟ್ಕೊಂಡಿದ್ದಾರೆ. ಹಾಗಾಗಿ ಇತ್ತೀಚಿನ ಒಂದು ಸುಧಾರಿತ ಯುಗದಲ್ಲಿ ಕಾರ್ಮಿಕರಾಗಿ ಉಳಿಲಿಕ್ಕೆ ಎಷ್ಟೋ ಜನ ಇಷ್ಟಪಟ್ಟಿಲ್ಲ. ಅಥವಾ ಅದರಲ್ಲಿ ನಾವು ತಪ್ಪನ್ನ ಎಣಿಸಲು ಕೂಡ ಬಾರದು, ಯಾಕಂತಂದ್ರೆ ಪ್ರತಿಯೊಬ್ಬರು ಕೂಡ ತನ್ನ ಜೀವನದಲ್ಲಿ ಏಳಿಗೆನೆ ಕಾಣಬೇಕಾಗುತ್ತೆ. ನಿಜ ನಿಜ. ಇವತ್ತು ಕಾರ್ಮಿಕನಾಗಿದ್ದವನು ಖಂಡಿತವಾಗಿಯೂ ಕೂಡ ನಾಳೆ ಒಂದು ಇತ್ತೀಚಿನ ತಲುಪುವಂತದ್ದು ಅದು ನಿಜಕ್ಕೂ ಕೂಡ ಒಂದು ಪ್ರಶಂಸನೀಯ ಕೆಲಸ. ಆದರೆ ಆ ಒಂದು ದಿಕ್ಕಿನಲ್ಲಿ ನೋಡಿದಾಗ ನಾವು ಇಲ್ಲಿ ಬಹಳಷ್ಟು ಕಷ್ಟವನ್ನು ಪಡಬೇಕಾಗಿದೆ. ನಮ್ಮೆಲ್ಲಾ ಕಾರ್ಮಿಕರುಗಳು ಒಂದು ಹಂತಕ್ಕೆ ಮುಟ್ಟಿದಾಗ, ನಮಗೆ ಕಾರ್ಮಿಕರ ಲಭ್ಯತೆ ಇಲ್ಲದೇ ಇದ್ದಾಗ, ನಾವಂತೂ ತೋಟದಲ್ಲಿ ಕೆಲಸ ಮಾಡುವಂತ ಒಂದು ವ್ಯವಸ್ಥೆಯನ್ನು ಇವತ್ತು ಕಳ್ಕೊಂಡಿದ್ದೀವಿ. ಅವತ್ತು ನನ್ನ ಎಳೆ ಪ್ರಾಯದಲ್ಲಿ ಕೆಲಸ ಮಾಡಿದ್ರು ಕೂಡ ಇವತ್ತು ನಾನು ತೋಟದ ಒಳಗಡೆ ಕೆಲಸ ಮಾಡುವಂತ ಒಂದು ಶಕ್ತಿಯಾಗಲಿ ಅಥವಾ ಒಂದು ಉತ್ಸಾಹ ನನ್ನಲ್ಲಿ ಇವತ್ತು ಖಂಡಿತವಾಗಿಯೂ ಇಲ್ಲ. ಕೆಲಸವನ್ನು ಮಾಡಿಸುವಂತಹ ಉತ್ಸಾಹ ಇದೆ, ಇವಿದ ನಾನು ಖುದ್ದಾಗಿ ಕೆಲಸ ಮಾಡುವಂತಹ ಉತ್ಸಾಹ ಅಥವಾ ಆ ಒಂದು ತಾಳ್ಮೆ, ಆ ಒಂದು ಪ್ರಾಮಾಣಿಕತೆ ನನ್ನಲ್ಲಿ ಇಲ್ಲ. ಹೇಗಿದೆ ಇಳುವರಿ ಎಲ್ಲ? ಇಳುವರಿ ಪರವಾಗಿಲ್ಲ, ಇಳುವರಿ ಚೆನ್ನಾಗಿದೆ. ಕಳೆದೊಂದು 4-5 ವರ್ಷಗಳಿಂದ ನನ್ನ ತೋಟದಲ್ಲಿ ಇರತಕ್ಕಂಥ ಇಳುವರಿ ಬಹಳ ಉತ್ತಮವಾಗಿ ಇದೆ. ಎನಿಸಿದಕ್ಕಿಂತಲೂ ಕೂಡ ಒಳ್ಳೆ ಇಳುವರಿ ನನಗೆ ಸಿಗ್ತಾ ಬಂದಿದೆ. ಅಂದ್ರೆ ಒಟ್ಟು ಕಷ್ಟವನ್ನು ಕೂಡ ಪಟ್ಟಿದ್ದೇನೆ ತೋಟಕ್ಕಾಗಿ. 50 ಎಕರೆಯಿಂದ ಒಟ್ಟಾರೆ ಇಳುವರಿ ನೋಡ್ತೀರಿ ಅಥವಾ ಗಮನಿಸಿಕೊಂಡು ಇಳುವರಿ? ಒಟ್ಟಾರೆ ನಾನು ನೋಡ್ತೀನಿ. ಎವರೇಜ್ ಆಗಿ 1 ಎಕರೆಗೆ 25-25 ಚೀಲ ಕಾಫಿಯನ್ನು ನಾನು ಇವತ್ತು ಕೊಯ್ತಾ ಇದ್ದೀನಿ. ಉಂಡೆ ಕಾಫಿ ಮಾಡ್ತೀರಾ, ಬೇಳೆ ಮಾಡ್ತೀರಾ? ಇಲ್ಲ, ಉಂಡೆ ಕಾಫಿ ನಾವು ಕಣದಲ್ಲಿ ಒಣಗಿಸಿ ಬ್ಯಾಗ್ ಹಾಕ್ಬಿಟ್ಟು ನಾವು ಪಕ್ಕದಲ್ಲಿ ಇರತಕ್ಕಂತಹ ಮಿಲ್ ಓನರ್ಗಳಿಗೆ ಕೊಟ್ಬಿಡ್ತೀವಿ. ಇದಕ್ಕೆ ಪೂರಕವಾಗಿ ನೀರಾವರಿ ವ್ಯವಸ್ಥೆ ಈಗಾಗಲೇ ಹೇಳಿದ್ನಲ್ಲ, ನನ್ನಲ್ಲಿ 3 ಕೆರೆಯನ್ನು ತೆಗೆದಿದ್ದೀನಿ. ಆ ಕೆರೆಯಿಂದ ನಾವು ಸಾಧ್ಯವಾದಷ್ಟು ನೀರನ್ನು ಸಿಂಪಡಿಸಲಿಕ್ಕೆ ಸಾಧ್ಯ ಉಂಟು. ಸಗಣಿ ಗೊಬ್ಬರ, ರಾಸಾಯನಿಕ ಗೊಬ್ಬರ, ಸುಣ್ಣ, ಇದ್ರ ಬಗ್ಗೆ ಹೇಳಿ. ಸಗಣಿ ಗೊಬ್ಬರ ಕೂಡ ನಾನು ವರ್ಷಕ್ಕೆ 10-15 ಲಾರಿಗಳಷ್ಟು ಸಗಣಿಯನ್ನು ಹಾಕ್ತೇನೆ. ಮೊದಲು ಅದನ್ನ ಹಾಕ್ತೇನೆ, ಅದಾದ ನಂತರ ಈ ರೀತಿಯ ಗೊಬ್ಬರಗಳು ಯಾವುದು, ಒಂದು ಮಿಕ್ಸ್ ಇರಬಹುದು ಅಥವಾ ಕಾಂಪೋಸ್ಟ್ ಗಳಿರಬಹುದು, ಆ ಗೊಬ್ಬರ 2-3 ಸಲ ನಾನು ಹಾಕ್ತೇನೆ. ವಿಪರೀತ ಮಳೆ ಬಂದಾಗ, ಕಾಫಿ ಬೀಳುವಂತಹ ಸಂದರ್ಭ ಬಂದಾಗ ಒಂದು ಯೂರಿಯಾವನ್ನ ಹಾಕಿ ಅದನ್ನ ಹತೋಟಿಗೆ ತರುವಂತಹ ಪ್ರಯತ್ನ ಮಾಡ್ತೇನೆ. ಇಲ್ಲದೇ ಇದ್ರೆ ಇನ್ನಿತರ ಗೊಬ್ಬರವನ್ನು ಮಾಡಿ ಕೂಡ ಹಾಕಿ ವ್ಯವಸ್ಥೆಯನ್ನ ಹತೋಟಿಗೆ ತರುವಂತಹ ಪ್ರಯತ್ನ ಮಾಡ್ತೇನೆ. ಸಗಣಿ ಗೊಬ್ಬರ ಎಲ್ಲಿಂದ ತರಿಸ್ತೀರಿ? ಸಗಣಿ ಗೊಬ್ಬರ ಕುಶಾಲನಗರ ಆ ಭಾಗದಿಂದ. ನಮ್ಮಲ್ಲಿ ಸ್ಥಳೀಯವಾಗಿ ಸಗಣಿ ಗೊಬ್ಬರ ನಮಗೆ ಲಭ್ಯತೆ ಇಲ್ಲ ಇಲ್ಲಿ, ಹಾಗಾಗಿ ಕುಶಾಲನಗರ ಭಾಗದಿಂದ ಅಥವಾ ಮೈಸೂರು ಭಾಗದಿಂದ ನಾನು ತರಿಸ್ತೇನೆ. ಸುಣ್ಣ? ಸುಣ್ಣ ಕೂಡ ಮಂಗಳೂರಿನಿಂದ ತರಿಸ್ತೇನೆ. ಒಂದೆರಡು ಸಲ ನಾನು ನಮ್ಮ ಗೋಣಿಕೊಪ್ಪಲಿನ ಪುತ್ತರಿ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಇದೆಯಲ್ಲ, ರೈತ ಉತ್ಪಾದನಾ ಕೇಂದ್ರ ಇದೆಯಲ್ಲ, ಅಲ್ಲಿಂದಲೂ ಕೂಡ ನಾನು ತರಿಸ್ಕೊಂಡಿದ್ದೆ. ಕೆಲವೊಂದು ಸಂದರ್ಭದಲ್ಲಿ ಮಂಗಳೂರಿನಿಂದ ನಾನು ತರಿಸ್ಕೊಂಡು ಹಾಕ್ತೇನೆ. ಪ್ರತಿ ವರ್ಷ ಹಾಕ್ತಿರೋ ಸುಣ್ಣನ ಹೇಗೆ? ಪ್ರತಿ ವರ್ಷನೂ ನಾನು ಹಾಕ್ತೇನೆ ಸುಣ್ಣ. ಅಂದ್ರೆ ಎಕರೆಗೆ ಇಷ್ಟ ಅಂತ ಅನ್ಕೊಂಡು ನಿಗದಿ ಮಾಡ್ಕೊಂತೀರಾ? ಎಕರೆಗೆ ಹಾಕ್ತೇನೆ, ಒಂದು 10 ಬ್ಯಾಗ್ ತನಕ ಹಾಕ್ತೇನೆ. ಇನ್ನು ಲಘು ಪೋಷಕಾಂಶಗಳ ಪೂರೈಕೆ ಅಥವಾ ಸಿಂಪರಣೆ, ಇದ್ರ ಬಗ್ಗೆ ತಾವೇನಾದ್ರೂ ಗಮನ ಹರಿಸಿದಿರಾ? ಅದು ಕೂಡ ಕಳೆದ ಸಲ ನಾನು ಯಾರ ಕಂಪನಿಯಿಂದ ಇದನ್ನು ಪಡ್ಕೊಂಡು ನಾನು ಸ್ಪ್ರೇ ಮಾಡಿದ್ದೆ ಕಾಫಿ ಗಿಡಗಳಿಗೆ, ಅದರಿಂದ ಸ್ವಲ್ಪ ಅನುಕೂಲ ಆಗಿದೆ. ಈ ಸಲ ಮಾಡಬೇಕಾಗಿತ್ತು, ಆದ್ರೆ ಸ್ಥಳೀಯವಾಗಿ ಕಾರ್ಮಿಕರು ಸಿಗದೇ ಇದ್ದ ಕಾರಣಕ್ಕಾಗಿ ಆ ಸ್ಪ್ರೇಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ನನಗೆ. ಕಾಳುಮೆಣಸು ತೋಟದಲ್ಲಿ ಇದೆಯಲ್ವಾ? ಕಾಳುಮೆಣಸು ಇದೆ. ನನ್ ದೊಡ್ಡ ಕಾಳುಮೆಣಸಿನ ಮಾಲೀಕ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಾಳುಮೆಣಸಿನ ಬಳ್ಳಿಗಳು ಇದ್ದು ಕೆಲವೊಂದು ಇರ್ತವೆ, ಕೆಲವೊಂದು ಹೋಗುತ್ತೆ. ವರ್ಷಕ್ಕೆ ಒಂದು 1,500-2,000 ಗಿಡಗಳನ್ನ ಪ್ರತಿ ಸಲ ಹಾಕ್ತೇನೆ. ಅದರ ಫಲಿತಾಂಶ ಸಿಗುವುದು ಬಹಳ ಕಷ್ಟ. ಅದು ಏನಾಗುತ್ತೆ ಅಂದ್ರೆ ನನಗೆ ಗೊತ್ತಾಗಲ್ಲ. ಗಿಡಗಳನ್ನ ನೆಡ್ತೀವಿ, ಅಂತಿಮವಾಗಿ ಗಿಡಗಳು ಬೆಳವಣಿಗೆ ಅನ್ನೋದು ಕಾಣ್ತಾ ಇಲ್ಲ. ತೋಟದಲ್ಲಿ ಬಾಳೆ, ಕಿತ್ತಳೆ, ಇದನ್ನು? ಬಾಳೆ ಇಲ್ಲ, ಕಿತ್ತಳೆ ಇದೆ. ಬಾಳೆ ಮನೆ ಬಳಕೆಗಾಗಿ ಅವ್ರಿಗೆ ಕೊಡ್ಲಿಕ್ಕೆ ಅನ್ಕೊಂಡು ಸ್ವಲ್ಪ ಉಂಟು, ಕಮರ್ಷಿಯಲ್ ಇದಕ್ಕಾಗಿ ನಾವು ಮಾಡ್ತಾ ಇಲ್ಲ. ವಾಣಿಜ್ಯ ದೃಷ್ಟಿಯಿಂದ ನಾನು ಬಾಳೆಯನ್ನು ಬೆಳೆಯುತ್ತೇನೆ, ನಮ್ ಸ್ವಂತಕ್ಕೆ ಅಥವಾ ಅಕ್ಕಪಕ್ಕದ ಮನೆಯವರಿಗೆ ಕೊಡುವಷ್ಟು ಬಾಳೆಯನ್ನು ಬೆಳೀತಾ ಇದ್ದೀನಿ. ನಿಮ್ಮ ತಂದೆಯವ್ರ ಕಾಲದಿಂದಲೂ ಕಿತ್ತಳೆಯನ್ನ ಬೆಳ್ಕೊಂತ ಬಂದಿರಬೇಕು ಅಲ್ವಾ? ಖಂಡಿತವಾಗಿ ನಮ್ಮಲ್ಲಿ ತಂದೆಯವ್ರ ಕಾಲದಲ್ಲಿ ಬಹಳಷ್ಟು ಕಿತ್ತಳೆ ಇದ್ವು. ಇದೀಗ ಕಿತ್ತಳೆ ನಾವು ದುರ್ಬೀನ್ ಇಟ್ಕೊಂಡು ನೋಡುದು ಕೂಡ ನಮ್ಗೆ ಕಿತ್ತಳೆ ಸಿಗಲ್ಲ. ಇತ್ತೀಚಿನ ಸಂದರ್ಭದಲ್ಲಿ ಒಂದು ಖರೀದಿ ಮಾಡಿರತಕ್ಕಂಥ ಒಂದು ಜಾಗದಲ್ಲಿ ಕಿತ್ತಳೆ ಗಿಡಗಳು ಇವೆ. ಅದು ಕೂಡ ನಮ್ಮ ಖರ್ಚಿಗೆ ಮತ್ತೆ ನಮ್ಮ ಸಂಬಂಧಿಕರಿಗೆ ಕೊಡುವಂತಹ ಒಂದು ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಮತ್ತಿನ್ನಷ್ಟು ಗಿಡಗಳನ್ನು ಹಾಕಿರ್ಬೇಕು ತಾವು ಅಲ್ವಾ? ಈ ಸಲ ಹಾಕ್ತಾ ಇದ್ದೀನಿ ಈಗ. ಕೃಷಿಯಲ್ಲಿ ಎಷ್ಟು ಕೆಲಸಗಳನ್ನ ಮಾಡಿದ್ರು ಸಾಲದೆ ಅಲ್ವಾ? ಖಂಡಿತವಾಗಿ ಕೃಷಿಯಲ್ಲಿ ನಾವು ಮಾಡ್ತಾನೆ ಇರಬೇಕು. ಹೌದು, ನೀವು ನಂಬಲಿಕ್ಕೆ, ನಾನು ಮುಂಬೈಯಲ್ಲಿ ಇದ್ದಾಗಲೂ ಕೂಡ ನಾನು 15 ದಿವಸಗಳವರೆಗೆ ಒಂದ್ಸಲ ಬಂದ್ಬಿಡ್ತಿದ್ದೆ ಇಲ್ಲಿ. ಬಂದು ಮಂಗಳೂರಿಗೆ ಬಂದು ಮಂಗಳೂರಿನಿಂದ ತೋಟಕ್ಕೆ ಬಂದು ತೋಟ ನೋಡ್ಕೊಂಡು ಮತ್ತೆ ನಾನು ವಾಪಸ್ ಹೋಗ್ತಿದ್ದೆ. ಒಂದು ರೀತಿಯ ಗೀಳು ಅಥವಾ ಆಸಕ್ತಿ ಬಯಕೆ ನಿಮ್ಮಲ್ಲಿ ಇರೋದ್ರಿಂದ ತೋಟದ ನಿರ್ವಹಣೆಯಲ್ಲಿ ಚೆನ್ನಾಗಿ ಪ್ರತಿಯೊಬ್ಬರು ಕೂಡ ಬೆಳೆಸ್ಕೊಂಡ್ರೆ ಅದರಲ್ಲಿ ಸಿಗುವಂತಹ ಒಂದು ಸಂತೋಷ ಇದೆಯಲ್ಲ, ಮಾನಸಿಕ ನೆಮ್ಮದಿ, ಮಾನಸಿಕ ತೃಪ್ತಿ, ಅದು ಖಂಡಿತವಾಗಿ ಹೌದು ಹೌದು, ಅದು ಬಹಳಷ್ಟು ತೃಪ್ತಿ ಕೊಡುತ್ತೆ ಮತ್ತು ಅದರಿಂದ ಬಹಳಷ್ಟು ಅನುಕೂಲಗಳು ಕೂಡ ನಮಗೆ ಆಗುತ್ತೆ. ಆರೋಗ್ಯದ ದೃಷ್ಟಿಯಲ್ಲಿ, ಆರ್ಥಿಕ ದೃಷ್ಟಿಯಲ್ಲಿ, ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗುತ್ತೆ ನಮಗೆ. ಆರ್ಥಿಕ ದೃಷ್ಟಿಯಿಂದಲೂ ಕೂಡ ಅನುಕೂಲ ಆಗುತ್ತೆ, ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಅನುಕೂಲ ಆಗುತ್ತೆ, ಮಾನಸಿಕ ದೃಷ್ಟಿಯಿಂದಲೂ ಕೂಡ ನಮಗೆ ಬಹಳಷ್ಟು ಅನುಕೂಲಗಳು ಆಗುತ್ತೆ. ಹೌದು ಹೌದು, ಅಂದ್ರೆ ಕಷ್ಟ ಕಷ್ಟ ಅಂತ ಅನ್ಕೊಂಡು ನಾವು ಅದನ್ನ ನೋಡ್ತಾ ಇದ್ರೆ ಅದು ನಮಗೆ ಒಲಿಯಲ್ಲ, ಮತ್ತೆ ಅದರಲ್ಲಿ ನಾವು ತೊಡಸ್ಕೊಳ್ಳಿಕ್ಕೂ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಯಾವುದನ್ನು ನಾವು ಕಷ್ಟ ಅಂತ ಹೇಳಿ ಬಿಟ್ಬಿಡ್ತೀವೋ ನಮ್ಮ ಏಳಿಗೆಯಲ್ಲಿ ಕೂಡ ಅಷ್ಟೇ ಕುಂಠಿತವನ್ನು ಕೂಡ ನಾವು ಕಾಣ್ತೇವೆ, ಹೌದಲ್ವಾ? ಹೌದು. ಮತ್ತೆ ಹಿರಿಯರು ಮಾಡಿದ ಜಮೀನುಗಳು, ತೋಟಗಳು, ಮನೆತನಗಳು ಮುಂದುವರಿಲಿಕ್ಕೆ ಕೆಲಸ ಮಾಡ್ತಾ ಮಾಡ್ತಾ ನೌಕರಿಯಲ್ಲಿದ್ದಾಗ್ಲೂ ಗಮನ ಹರಿಸಿ ನಿವೃತ್ತಿಯ ನಂತರ ಮುಂದುವರಿಸಿಕೊಂಡು ಹೋದ್ರೆ ಒಳ್ಳೇದೇ. ಖಂಡಿತ ಖಂಡಿತ. ಅವತ್ತು ನನ್ನ ಕಷ್ಟ ಪಟ್ಟಿದ್ರಿಂದ ನಾನು ಇವತ್ತು ಒಂದು ನೆಲೆ ಸಿಕ್ಕಿದೆ ಇಲ್ಲಿ. ಅವತ್ತು ನನ್ನ ಕಷ್ಟ ಪಡದೇ ಬಿದ್ದಿದ್ರೆ ನಾನು ಇವತ್ತೆಲ್ಲೋ ಹೋಗೋ ಒಂದು ಬಾಡಿಗೆ ಮೇಲೆ ನನ್ನ ಜೀವನ ಮಾಡಬೇಕು ಅಂತ ಸಂದೇಶ ಬರ್ತಾ ಇತ್ತು ಅನ್ನೋದು ನನಗೆ ಗೊತ್ತಿಲ್ಲ. ಹೌದು, ಅವತ್ತು ನಾನು ಕಷ್ಟಪಟ್ಟೆ, ಹಾಗಾಗಿ ನಾನು ಇವತ್ತು ಸಂತೋಷದ ನೆಮ್ಮದಿ ಜೀವನವನ್ನು ನಾನು ಇವತ್ತು ಮಾಡ್ತಾ ಇದ್ದೀನಿ. ರೋಬಸ್ಟ್ ಜೊತೆಗೆ ಅರೇಬಿಕನು ಇದೆ ಅಂತ ಹೇಳ್ತಾ ಇದ್ದಾರೆ. ಅರೇಬಿಕ ಸ್ವಲ್ಪ ಇದೆ, ನಾನು ಇತ್ತೀಚಿನ ತಿಂಗಳಲ್ಲಿ ಒಂದು ಸ್ವಲ್ಪ 5 ಎಕರೆ ಜಾಗ ತಗೊಂಡಿದ್ದೆ, ಅಲ್ಲಿ ಇದೆ ಅರೇಬಿಕ, ಇದೆ ಚೆನ್ನಾಗಿದೆ. ಯಾವುದು ತಳಿ ಅದು? ಅದು ಚಂದ್ರಗಿರಿ ಹಾಕಿದೀವಿ. ಅರೇಬಿಕನು ಚೆನ್ನಾಗಿ ಬರುತ್ತೆ. ವರ್ಷಗಳಲ್ಲಿ ನನ್ನ ಇನ್ನಿತರ ಜಾಗಗಳಿಗೆ ಕೂಡ ಎಲ್ಲ ಬೇಲಿ ಪಕ್ಕದಲ್ಲಿ ಮತ್ತೆ ಎಲ್ಲೆಲ್ಲಿ ಓಪನ್ ಇದೆ ಅಲ್ಲೆಲ್ಲ ಹಾಕಿದೀನಿ, ನೋಡ್ಬೇಕು. ಅದನ್ನ ಫಲ ಕೊಡುವಂತಷ್ಟು ಮಟ್ಟಕ್ಕೆ ಬಂದಿಲ್ಲ. ಮರಗಾಫಿನೂ ಇರ್ಬೇಕಲ್ವಾ? ಮರಗಾಫಿ ಇಲ್ಲ, ಅಂಚಿನಲ್ಲಿ ಬೇಲಿ ಸುತ್ತಲ ಎಷ್ಟೋ ಕಡೆಗೆ ಹಾಕೋದಿದೆ. ಹೌದು, ನಮ್ ತೋಟದಲ್ಲಿ ನಾವು ಹಾಕಿಲ್ಲ ಅದನ್ನ, ಬಟ್ ಈಗ ಬೇಲಿ ಪಕ್ಕದಲ್ಲೆಲ್ಲ ನಾನು ಇವತ್ತು ಅರೇಬಿಕನ್ನ ಹಾಕಿದೆ. ನಿಮ್ಮ ತೋಟದಲ್ಲಿ ಎಂತೆಂತ ನೆರಳಿನ ಮರಗಳಿದಾವೆ? ಎಲ್ಲವೂ ಕಾಡು ಮರಗಳೇ. ಓಹೋ, ಅಂದ್ರೆ ಈಗ ಸಿಲ್ವರ್ ಅದು ಇದಂತ? ಸಿಲ್ವರ್ ಇದೆ, ಸಿಲ್ವರ್ ನಾನು ಹಾಕಿದೀನಿ. ಸಿಲ್ವರ್ ಬಿಟ್ಟರೆ ಮತ್ತೆಲ್ಲ ಕಾಡು ಮರಗಳು. ಎಂತೆಂತವಿದಾವೆ ಹೇಳಿ, ನಿಮ್ಗೆ ಗೊತ್ತಿರೋ ರೀತಿಯಲ್ಲಿ. ಹೆಸರು ಹಲಸು ಇದೆ, ಮಾವು ಇದೆ, ನೇರಳೆ ಇದೆ, ಮತ್ತೆ ಹೊನ್ನೆ ಇಲ್ಲ, ಮತ್ತೆ ಬೈರಿ ನಾವ್ ಅಂತೀವಿ ಬಳಂಜಿ, ಅದಕ್ಕೆ ನಾವು ಕನ್ನಡದ ಶಬ್ದ ಗೊತ್ತಿಲ್ಲ ನನಗೆ. ಬಳಂಜಿ ಗರಿಗೆ ಬಳಂಜಿ ಅಂತಿಲ್ಲ, ಅದೆಲ್ಲ ಇದೆ. ನಂದಿ ಇದೆ ನನ್ನಲ್ಲಿ, ಹತ್ತಿ ಮರ ಇಲ್ಲ, ಇದೆಲ್ಲೂ ಬಹುದು ಸೂಕ್ಷ್ಮವಾಗಿ ನಾನು ಗಮನಿಸ್ಲಿಲ್ಲ. ಹತ್ತಿ ಮರಗಳು ಅಷ್ಟೊಂದಿಲ್ಲ, ಇಲ್ಲ ಇಲ್ಲ, ನಂದಿ ಇದೆ. ಮತ್ತೆ ಇದು ಗೊತ್ತಲ್ಲ, ಕಾಚುಂಬುಳಿ ಅಂತ ನಾವು ಮಾಡ್ತೀವಿ. ಹೌದು, ಕಾಚಂಪುಳಿ, ಅದ್ರದ್ದು ಮರಗಳು ಬೇಕಾದಷ್ಟಿದೆ. ಪಣಪುಳಿ, ಪಣಪುಳಿ. ಹೌದು, ಪಣಪುಳಿಯಿಂದ ಹಣ್ಣುಗಳನ್ನ ನೀವು ಪಡೆದಲ್ಲಿ ಸ್ವಲ್ಪ ಆದಾಯ ಸಿಗುತ್ತೆ. ನಾವತ್ತು ಮಾಡ್ಲಿಕ್ಕೆ ಹೋಗಲ್ಲ, ನಾವು ಅದನ್ನು ಕೊಟ್ಟು ಬಿಡ್ತೀವಿ ಹೊರಗಡೆಯವರಿಗೆ, ಗುತ್ತಿಗೆ ಕೊಟ್ಟು ಬಿಡ್ತೀವಿ. ಒಂದಷ್ಟಕ್ಕೆ ಅದನ್ನು ಖರೀದಿ ಮಾಡಿಕೊಂಡು ಅದರಲ್ಲಿ ಕೂಡ ಒಂದಷ್ಟು ಆದಾಯ ನಮಗೆ ಸಿಗುತ್ತೆ. ಹೌದು, ಎಷ್ಟು ಕೆಲಸ ಮಾಡಿದ್ರು ಕೃಷಿಯಲ್ಲಿ ಸಾಲದೆ ಅಲ್ವಾ? ಕೃಷಿಯಲ್ಲಿ ನೀವು 24 ಗಂಟೆಯೂ ಕೂಡ ಕೆಲಸ ಮಾಡ್ಲಿಕ್ಕೆ ನಮಗೆ ಅವಕಾಶ ಇದೆ. ಅವಕಾಶ ಇದೆ, ಮತ್ತೆ ಏನು ಇನ್ನೂ ಮಾಡ್ಬೇಕು, ಇನ್ನೂ ಮಾಡ್ಬೇಕು ಅನ್ನೋ ಒಂದು ಬಯಕೆನೂ ಹುಟ್ಟತಾ ಇರುತ್ತೆ ಅಲ್ವಾ? ಅದು ಹುಟ್ಟತಾನೆ ಇರ್ಬೇಕು, ನೀವು ಮಾಡ್ತಿದ್ದಾಗ ಮಾತ್ರ ಆ ಒಂದು ಬಯಕೆ ಬರುತ್ತೇವೆ. ಹೌದು, ಮಾಡದೆ ಸುಮ್ಮನೆ ಕೂತ್ಕೊಂಡ್ರೆ ಆ ಬಯಕೆ ಅಥವಾ ಆ ಒಂದು ಹುಮ್ಮನಸ್ಸಿ ಮಲಿಯೋದಿಲ್ಲ. ನಿಜ ನಿಜ ನಿಜ, ಮಾಡ್ತಾನೆ ಇರಬೇಕು, ತೋಟಕ್ಕೆ ಹೋಗ್ತಾನೆ ಇರಬೇಕು, ಕೆಲವೊಂದು ಆವಿಷ್ಕಾರಗಳನ್ನು ನೀವು ಮಾಡ್ಬೇಕು ತೋಟದಲ್ಲಿ. ಹೌದು, ನಿಜ. ನನ್ನಲ್ಲೂ ಕೂಡ ಹಲವಷ್ಟು ಆವಿಷ್ಕಾರಗಳನ್ನು ಮಾಡ್ಬೇಕು ಅನ್ನುವಂತ ಒಂದು ಛಲ ಇದೆ. ಅದಕ್ಕೆ ಒಂದು ವಯಸ್ಸು ಮತ್ತೆ ಕಾರ್ಮಿಕರ ಕೊರತೆಯಿಂದ ಅಡೆತಡೆಗಳು ಇದ್ದೇ ಇರ್ತವೆ, ಆಗ್ಲಿಕ್ಕಿಲ್ಲ ಅನ್ನುವಂತ ಒಂದು ಸ್ವಲ್ಪ ಭಯ ನನ್ನಲ್ಲಿದೆ. ಹಾಗೆ ಹಾಗೆ, ಅದೇ ಏನೆಲ್ಲ ಆಸೆಗಳಿದಾವೆ ಕೃಷಿಕರಿಗೆ, ಆದ್ರೆ ಅದ್ ನೆರವೇರಬೇಕಾದ್ರೆ ಒಬ್ಬರಿಂದ ಆಗುದಿಲ್ಲ, ಬಹಳಷ್ಟು ಕಷ್ಟ ಪಡಬೇಕಾಗುತ್ತೆ. ಅದಕ್ಕೆ ಬೇಕಾದಂತಹ ಪೂರಕವಾದ ವ್ಯವಸ್ಥೆಗಳು ಕೂಡ ನಮಗೆ ಬೇಕಾಗುತ್ತೆ. ನಿಜ ನಿಜ ನಿಜ, ಅವೆಲ್ಲ ನಮಗೆ ಒದಗಿದ್ದೆ ಆದಲ್ಲಿ ಖಂಡಿತವಾಗಿಯೂ ಕೂಡ ನಾವು ಬಹಳಷ್ಟು ಸುಧಾರಣೆಯನ್ನ ನಮ್ಮ ಕೃಷಿಯಲ್ಲಿ ನಾವು ಕಂಡುಕೊಳ್ಬಹುದು. ನಿಜ ನಿಜ, ಚೆನ್ನಾಗಿ ನಿಮ್ಮ ಅನುಭವಗಳನ್ನ ವಿಚಾರಗಳನ್ನ ಹಂಚಿಕೊಂಡ್ರಿ ನಾಣಯ್ಯನವರೇ. ತಮಗೆ ಧನ್ಯವಾದಗಳು. ಈ ಒಂದು ನಿಮ್ಮ ಸಂದರ್ಶನಕ್ಕೆ ನನ್ನನ್ನ ಕರೆಸಿಕೊಂಡು ಮಾತಾಡಿದೀರಿ, ತಮಗೂ ಕೂಡ ನನ್ನ ಹೃದಯ ತುಂಬಿದ ನಮನಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ. ನಮಸ್ತೆ ಎಲ್ಲರಿಗೂ ಕೂಡ, ನಮಸ್ತೆ. ಕೆಳಗರೆ, ಇದುವರೆಗೆ ನಿವೃತ್ತಿಯ ನಂತರ ತೋಟದ ನಿರ್ವಹಣೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿರುವ ನಬಾರ್ಡಿನ ನಿವೃತ್ತ ಜಿಲ್ಲಾ ವ್ಯವಸ್ಥಾಪಕರಾಗಿರುವ ಮಡಿಕೇರಿ ತಾಲೂಕು ನೆಲಜಿಯ ಮುಂಡಂಡ ಸಿ ನಾಣಯ್ಯ ಅವರ ವಿಚಾರಗಳನ್ನ ಆಲಿಸಿಕೊಂಡ್ರಿ. ಸಂಖ್ಯೆ ಹೀಗಿದೆ: 900 81 80 631. 900 81 80 631. ಇದುವರೆಗೆ ಕಾರ್ಯಕ್ರಮ ಕಾಫಿ ಕನ್ನಡಿ ಬಿತ್ತರವಾಯಿತು. ಕಾಫಿ ಬೆಳೆ ಕಾಫಿ ಕೃಷಿ ಕುರಿತ ವಿಚಾರಗಳನ್ನು ಆಲಿಸಿದಿರಿ. ನಿರ್ಮಾಣ ವಿಜಯ್ ಅಂಗಡಿ. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದ ಕಾರ್ಯಕ್ರಮ ಕೃಷಿ ಸಿರಿ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0877220006. ಇಲ್ಲಿಗೆ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜೊಂಪೆ ಓದ್ತಾ ಇರೋ ಕರ್ನಾಟಕ ಡೀನಾ ದೇವಯ್ಯ. ಜೊಂಪೆ ಮುಖ್ಯಾಂಶಗ ಅರೆಭಾಷಿಕರು ಬ್ಯಾರೆ ಬ್ಯಾರೆ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರೋದು ಒಳ್ಳೆ ಬೆಳವಣಿಗೆ ಬಳಜಂಟಿ ಧನ್ಯರತಿ. ಸೆಪ್ಟೆಂಬರ್ 7ರಂದು ಅರೆಭಾಷೆ ಸಂಸ್ಕೃತಿ ಶಿಬಿರ. ಜೊಂಪೆನ ವಿವರ ಈಗಿನ ದಿನಗಳಲ್ಲಿ ಅರೆಭಾಷಿಕರು ಕ್ರೀಡೆ ಸಾಹಿತ್ಯ ಸಂಸ್ಕೃತಿ ರಾಜಕೀಯ ಹಿಂಗೆ ಬ್ಯಾರೆ ಬ್ಯಾರೆ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿರೋದು ಒಳ್ಳೆ ಬೆಳವಣಿಗೆ ಅಂತ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಬಳಜಟ್ಟಿ ಧನ್ಯರತಿಯವು ಹೇಳಿದು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಪಿರಿಯಪಟ್ಟಣ ಕೊಡಗು ಗೌಡ ಸಮಾಜ ಇವರ ಕೂಡುಕೂಟಲಿ ಪಿರಿಯಪಟ್ಟಣದ ಗೌಡ ಸಮಾಜದಲ್ಲಿ ಇಂದು ನಡೆದ ಅರೆಭಾಷೆ ಸಂಸ್ಕೃತಿ ಶಿಬಿರಲ್ಲಿ ಮಾತಾಡಿದು. ಅಪ್ಪ ಅಮ್ಮ ಮಕ್ಕಳನ್ನ ಬೆಳೆಸುವ ರೀತಿ ಸಹ ಮುಖ್ಯ. ವಿದ್ಯೆ ಕಲಿತರೆ ಮಾತ್ರ ಮನುಷ್ಯ ಅಲೆ. ಮಕ್ಕಳಿಗೆ ಒಳ್ಳೆಯ ನಡೆನುಡಿನ ಹೇಳಿಕೊಟ್ರೆ ಮಾತ್ರ ಅಪ್ಪ ಅಮ್ಮಂದಿರ ಕೆಲಸ ಪೂರ್ಣ ಆದೇತ ಅವು ಹೇಳಿದು. ಗೌಡ ಸಮಾಜದ ಮಾಜಿ ಅಧ್ಯಕ್ಷರಾದ ಮ್ಯಾರ್ಥನ ಶಿವಾಜಿಯವರು ಮಾತಾಡಿ ಎಲ್ಲರ ಹಿತಾಸಕ್ತಿಯಿಂದ ಇಂದು ಅಕಾಡೆಮಿ ಶುರುವಾಗುಟ್ಟು ಇದರ ಮೂಲಕ ಬಹಳಷ್ಟು ಒಳ್ಳೆ ಕೆಲಸ ಆಗ್ತುಟ್ಟು ಹಂಗೆ ಇನ್ನಷ್ಟು ಶಿಬಿರಗಾಕು ಅರೆಭಾಷೆ ಸಂಸ್ಕೃತಿ ಮತ್ತೆ ಆಚರಣೆ ಮುಂದಿನ ಪೀಳಿಗೆಗೆ ಮುಂದುವರೆಯಕುತ್ತ ಹೇಳ್ದು. ಅಕಾಡೆಮಿನ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಕಜಗದೇವ್ ಮಾತಾಡಿ ಹಿಂದಿನ ಕಾಲದಲ್ಲಿ ಶಿಕ್ಷಣ ಇಲ್ಲದೇ ಇದ್ದವು ನಮ್ಮ ಪೂರ್ವಜರು ಬಹಳ ಲಾಯಕಾಗಿ ಸಂಸ್ಕೃತಿನ ಉಳಿಸಿ ಬೆಳೆಸಿದ್ದತ ಅವು ಹೇಳ್ದು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಸುಬ್ರಹ್ಮಣ್ಯ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಮಹಾವಿದ್ಯಾಲಯ ಐಕ್ಯುಎಸಿ ಘಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಸಂಘ ಇವರ ಕೂಡುಕೂಟಲಿ ಅರೆಭಾಷೆ ಸಂಸ್ಕೃತಿ ಶಿಬಿರ ಸೆಪ್ಟೆಂಬರ್ 7ರಂದು ಬೆಳಗ್ಗೆ 10 ಗಂಟೆಗೆ ಸುಬ್ರಹ್ಮಣ್ಯ ಕೆಎಸ್ಎನ್ ಕಾಲೇಜು ಸಭಾಂಗಣದಲ್ಲಿ ನಡೆದಿದೆ. ಕೊಡಗು ಜಿಲ್ಲೆಯಲ್ಲಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಯುವಕ ಮತ್ತು ಯುವತಿ ಸಂಘದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಕೊಡುವ ಸೌಲಭ್ಯಗಳು ಹಾಗೆ ಅನುದಾನ ಪಡ್ಕೊಳ್ಳಕ್ಕೆ ಸರ್ಕಾರದ ನಿಯಮದಂಗೆ ಸಂಘಗಳ ಜಿಲ್ಲಾ ನೋಂದಾವಣಿ ಕಚೇರಿಯಲ್ಲಿ ಯುವಕ ಇಲ್ಲರೆ ಯುವತಿ ಸಂಘನ ನೋಂದಾಯಿಸಿ ಅಲ್ಲಿನ ನೋಂದಾಯಿತಿ ಪ್ರತಿಯೊಟ್ಟಿಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮಡಿಕೇರಿನ ಕಚೇರಿಯಲ್ಲಿ ನೋಂದಣಿ ಮಾಡಿಕೊಳ್ಳುವಂಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರು ತಿಳಿಸಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಹಂಗೆ ಅಲೆಮಾರಿ ಅರೆ ಅಲೆಮಾರಿ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಸಮುದಾಯಗಳ ಅಭಿವೃದ್ಧಿ ಕೋಶ ಕೊಡಗು ಜಿಲ್ಲಾ ಕಚೇರಿಯಿಂದ 2021-22 ಸಾಲಿನ ಯೋಜನೆಗಳಾದ ಸ್ವಯಂ ಉದ್ಯೋಗ ನೇರ ಸಾಲ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಹಂಗೆ ಮೈಕ್ರೋ ಕ್ರೆಡಿಟ್ ಯೋಜನೆ ಭೂತ ಒಡೆತನ ಯೋಜನೆ ಹಂಗೆ ಗಂಗಾ ಕಲ್ಯಾಣ ಯೋಜನೆಗಳಿಂದ ಸೌಲಭ್ಯ ಪಡೆಯಕ್ಕೆ ಪರಿಶಿಷ್ಟ ಜಾತಿನ ಫಲಾಪೇಕ್ಷಿಗಳಿಂದ ವೆಬ್ಸೈಟ್ಲಿ ಅರ್ಜಿ ಆಹ್ವಾನಿಸಲಾಗಿದ್ದು ಅರ್ಜಿ ಕೊಡಿಕೆ ಸೆಪ್ಟೆಂಬರ್ 10ರವರೆಗೆ ಮುಂದೂಡಿಯಳು. ಹೆಚ್ಚಿನ ವಿವರಕ್ಕೆ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮ ಇಲ್ಲಿನ ಸಂಪರ್ಕಿಸಕು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ 2021 ಸೆಪ್ಟೆಂಬರ್ ತಿಂಗಳಲ್ಲಿ ಕುಟುಂಬ ಕಲ್ಯಾಣ ಚಂಬರದಡಿ ಮಹಿಳಾ ಸಂತಾನ ಹರಣ ಶಸ್ತ್ರಚಿಕಿತ್ಸಾ ಶಿಬಿರ ನಡೆದಿದೆ. ಸೆಪ್ಟೆಂಬರ್ 13 ಕುಶಾಲನಗರ, ಸೆಪ್ಟೆಂಬರ್ 14 ಪಾಲಿಬೆಟ್ಟ, ಸೆಪ್ಟೆಂಬರ್ 16 ಗೋಣಿಕೊಪ್ಪ, 18 ನಾಪೋಕ್ಲು, ಸೆಪ್ಟೆಂಬರ್ 20 ಕುಟ್ಟ, ಸೆಪ್ಟೆಂಬರ್ 21 ಸಿದ್ದಾಪುರ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಮತ್ತೆ ಸೆಪ್ಟೆಂಬರ್ 7 ಸೋಮವಾರಪೇಟೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಲ್ಯಾಪ್ಟೋಸ್ಕೋಪಿಕ್ ಚಿಕಿತ್ಸೆ ನಡೆದಿದೆ. ಹಾಗೆ ಸೆಪ್ಟೆಂಬರ್ 15 ಸೋಮವಾರಪೇಟೆ ತಾಲೂಕಿನ ಚೆಟ್ಟಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಟ್ಯೂಬೆಕ್ಟೆಮಿ ಚಿಕಿತ್ಸೆ ನಡೆದಿದೆ ಅಂತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಯವರು ತಿಳಿಸಿದರು. ಸೆಪ್ಟೆಂಬರ್ 12 ಬೆಳಗ್ಗೆ 10 ಮಕ್ಕಂದೂರು ಕೊಡವ ಸಮಾಜದಲ್ಲಿ ಪ್ರಶಸ್ತಿ ಪ್ರದಾನ ಜಂಬಾರ ಏರ್ಪಾಡಾಗಿದ್ದು ಜಂಬಾರಲ್ಲಿ ಪುಸ್ತಕ ಹಂಗೆ ಕೊಡವ ಶಬ್ದಕೋಶ ಬಿಡುಗಡೆ ಜಂಬಾರ ನಡೆದಿದೆ ಅಂತ ಗೊತ್ತಾವಟು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಂಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ 2020 ಟೋಕಿಯೋ ಒಲಿಂಪಿಕ್ಲಿ ಭಾರತದ ಮಹಿಳೆಯರ ಹಾಕಿ ತಂಡದ ಸಹಾಯಕ ಹಾಕಿ ತರಬೇತುದಾರರಾಗಿ ಕೆಲಸ ಮಾಡಿದ ಬಿಎಸ್ ಅಂಕಿತಾ ಸುರೇಶ್ ಅವರಿಗೆ ಸೆಪ್ಟೆಂಬರ್ 7 ಸಾಯಂಕಾಲ 5 ಮಡಿಕೇರಿನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಅಭಿನಂದನ ಜಂಬಾರ ನಡೆದಿದೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರು ತಿಳಿಸಿದರು. ಲಾಕ್ಡೌನ್ ಸಮಯದಲ್ಲಿ ಸಮಯನ ಒಳ್ಳೆ ಬಳಕೆ ಮಾಡಿಕೊಂಡ ಪೊನ್ನಂಪೇಟೆ ಹತ್ತಿರದ ಟಿ ಶೆಟ್ಟಿಗೇರಿ ಗ್ರಾಮದ ಇಂಜಿನಿಯರಿಂಗ್ ವಿದ್ಯಾರ್ಥಿ ಕಟ್ಟೇರ ಗಿಲನ್ ಕರುಂಬಯ್ಯ ಅವು ಗುಜರಿಗೆ ಸೇರಿದ ಬೈಕ್ನ ಮರು ಜೋಡಿಸಿ ವಿದ್ಯುತ್ ಚಾಲಿತ ಬೈಕ್ ಆಗಿ ಮಾರ್ಪಾಡು ಮಾಡಿ ಮೆಚ್ಚುಗೆ ಪಡ್ಕೊಂಡಳು. ಜಿಲ್ಲೆಯಲ್ಲಿ ಇಂದು 35 ಹೊಸ ಕೋವಿಡ್-19 ಪ್ರಕರಣಗ ದೃಢ ಆಗುಟ್ಟು, 31 ಆರ್ಟಿಪಿಸಿಆರ್ ಮತ್ತು 4 ಪ್ರಕರಣಗ ರ್ಯಾಪಿಡ್ ಆಂಟಿಜೆನ್ ಪರೀಕ್ಷೆಯಲ್ಲಿ ದೃಢ ಆಗುಟ್ಟು. ಜಿಲ್ಲೆನ ಒಟ್ಟು ಕೋವಿಡ್-19 ಪ್ರಕರಣಗಳ ಸಂಖ್ಯೆ 34,000 ಆಗಿದ್ದು ಕಳೆದ 24 ಸಮಯದಲ್ಲಿ 66 ಜನ ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಒಟ್ಟು 33,044 ಜನ ಗುಣಮುಖರಾಗಲು 542 ಸಕ್ರಿಯ ಪ್ರಕರಣಗಿದ್ದು ಕಳೆದ 24 ಸಮಯದಲ್ಲಿ ಯಾವುದೇ ಸತ್ತ ವರದಿ ಆತಲೆ. ಜಿಲ್ಲೆಯಲ್ಲಿ ಕೋವಿಡ್ ಪಾಸಿಟಿವಿಟಿ ದರ %3.1 ಆಗುಟ್ಟುತ್ತ ಜಿಲ್ಲಾಧಿಕಾರಿ ಚಾರುಲತ ಸೋಮಲ್ ಅವು ತಿಳಿಸಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಕೇಳಿದಿರಿ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಈರಮಂಡ ಹರಿಣಿ ವಿಜಯ್ ಕೊಟ್ಟಕತ್ತೀರ ಯಶೋಧ ಪ್ರಕಾಶ್ ನಿರ್ಮಾಣ ಹತ್ರ, ಕೊಟ್ಟಕತ್ತೀರ ಪ್ರಕಾಶ್ ಕಾರ್ಯಪ್ಪ ನಿರ್ದೇಶನ ಹತ್ರ ಕೊಡವ ಸಿನಿಮಾ ನಾಡಪೆದ ಆಶಾ. ಇದೇ ತಿಂಗ 6 ಪಿಂಜ 7 ಮೂರ್ನಾಡು ಕೊಡವ ಸಮಾಜದ ಪ್ರತಿದಿನ 4 ಪ್ರದರ್ಶನ ಕಾಂಬ. ಬುಕ್ಕಿಂಗ್ ಕಾಯ್ತ ಸಂಪರ್ಕ ಚಿಡಿ ಮೂರ್ನಾಡು ಕೊಡವ ಸಮಾಜ. Breathe like a lion, crouch like a tiger, show the world the real man in you. Be the Toyota, the undisputed leader. Toyota Fortuner Legender. Booking adi bheti kudi Palace Toyota near Kaveri Hall, CV Shankar Road, Madikeri. Call 7022671919. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. 0% ಇಂಟ್ರೆಸ್ಟ್ ನಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ ಐಟಂಗಳಿಗೂ ಸಾಲ ಸೌಲಭ್ಯ. ವಾಶ್ ವಾಷಿಂಗ್ ಮೆಷಿನ್, ಮೈಕ್ರೋ ಓವರ್ ಡ್ರೈಯರ್, ಡಿಶ್ ವಾಷರ್ ಗಳ ಮೇಲೆ ಭಾರಿ ಕಡಿತ, ಉಚಿತ ಕೊಡುಗೆಗಳು, ಎಲೆಕ್ಟ್ರಾನಿಕ್ ಉಪಕರಣಗಳು ಹಾಗೂ ಫರ್ನಿಚರ್ ಗಳ ಬೃಹತ್ ಮಳಿಗೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 22557 ಎಕ್ಸ್ಚೇಂಜ್ ಮೆಗಾ ಮೇಳ ಅಭಿಲಾಷ್ ನಲ್ಲಿ ನಿಮ್ಮ ಹಳೆಯ ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಕುಕ್ಕರ್, ಗ್ಯಾಸ್ ಸ್ಟೌವ್, ಮಿಕ್ಸಿ ಎಕ್ಸ್ಚೇಂಜ್ ಮಾಡಿ ಹೊಸದನ್ನು ನಿಮ್ಮ ಮನೆಗೆ ಕೊಂಡೊಯ್ಯಿರಿ. ಇದಲ್ಲದೆ ನಿಮ್ಮ ಹಳೆಯ ಯಾವುದೇ ಕಂಪನಿಯ ಸೈಕಲ್ ತನ್ನಿ, ಎಕ್ಸ್ಚೇಂಜ್ ಮಾಡಿ ಹೀರೋ ಕಂಪನಿಯ ಹೊಸ ಬೈಸಿಕಲ್ ನಿಮ್ಮದಾಗಿಸಿ. ನಿಮ್ಮ ಮನೆ ಬಳಿಕೆಯ ಎಲ್ಲಾ ವಸ್ತುಗಳಿಗಾಗಿ ಹಿಂದೆ ಬನ್ನಿ ಈ ಬೃಹತ್ ಮಳಿಗೆಗೆ. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಕೆವಿಜಿ ಇಂಜಿನಿಯರಿಂಗ್ ಕಾಲೇಜ್ ಸುಳ್ಯ, ದಕ್ಷಿಣ ಕನ್ನಡ ಜಿಲ್ಲೆ. 2021-22 ಶೈಕ್ಷಣಿಕ ವರ್ಷದ ಇಂಜಿನಿಯರಿಂಗ್, ಎಂಟೆಕ್ ಮತ್ತು ಎಂಬಿಎ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ಈ ಸಂಸ್ಥೆಯಲ್ಲಿ ಉನ್ನತ ಗುಣಮಟ್ಟದ ಮೌಲ್ಯಾಧಾರಿತ ಶಿಕ್ಷಣ, ಪರಿಣಾಮಕಾರಿ ಬೋಧನೆ, ಅತ್ಯಾಧುನಿಕ ತಂತ್ರಜ್ಞಾನ, ಕ್ಯಾಂಪಸ್ ಸೆಲೆಕ್ಷನ್ ಮತ್ತು ಒತ್ತಡರಹಿತ ಕಲಿಕಾ ವಾತಾವರಣಕ್ಕೆ ಆದ್ಯತೆ ನೀಡಲಾಗಿದೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್, ಬೋಧನಾ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿ. ದಾಖಲಾತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 08257-23-1141, ಮೊಬೈಲ್ 9742178252 ಅಥವಾ 9448725573. ಗುಣಕೊಪ್ಪಲು ಕಾವೇರಿ ಕಾಲೇಜಿನ ಪದವಿ ವಿಭಾಗದಲ್ಲಿ ಬಿಎ, ಬಿಕಾಂ, ಬಿಎಸ್ಸಿ, ಬಿಬಿಎ, ಬಿಸಿಎ ಹಾಗೂ ಸ್ನಾತಕೋತ್ತರ ವಿಭಾಗದಲ್ಲಿ ಎಂಕಾಂ ತರಗತಿಗಳಿಗೆ ಪ್ರವೇಶಾತಿ ಆರಂಭಗೊಂಡಿದೆ. ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯವಿದ್ದು ಉತ್ತಮ ಶೈಕ್ಷಣಿಕ ಪರಿಸರ, ವರ್ಷಂಪ್ರತಿ ರ್ಯಾಂಕ್ಗಳು, ಸುಸಜ್ಜಿತ ಪ್ರಯೋಗಾಲಯ, ಕಂಪ್ಯೂಟರ್ ಲ್ಯಾಬ್, ಲ್ಯಾಂಗ್ವೇಜ್ ಲ್ಯಾಬ್ಗಳ ಸೌಲಭ್ಯ, ಎನ್ಸಿಸಿ, ಎನ್ಎಸ್ಎಸ್, ರೋವರ್ ಅಂಡ್ ರೇಂಜರ್ಸ್, ರೆಡ್ ಕ್ರಾಸ್ ಹಾಗೂ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ವಿವಿಧ ವೃತ್ತಿಗಳಿಗೆ ತರಬೇತಿ ನೀಡಲು ನುರಿತ ತರಬೇತುದಾರರು ಲಭ್ಯವಿದ್ದು ವಿವಿಧ ಕಂಪನಿಗಳಿಂದ ಕ್ಯಾಂಪಸ್ ಸೆಲೆಕ್ಷನ್ ನಡೆಸಲಾಗುತ್ತದೆ. 2021-22 ಸಾಲಿನಿಂದ ಸೇನೆಗೆ ಸೇರಲು ಆಸಕ್ತಿರುವ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡಲು ಆಲೋಚನೆಯನ್ನು ಮಾಡಲಾಗಿದೆ. ಆಸಕ್ತ ವಿದ್ಯಾರ್ಥಿಗಳು ಕಾಲೇಜಿನ ಕಚೇರಿಯಿಂದ ಪ್ರವೇಶಾತಿ ಅರ್ಜಿಯನ್ನು ಪಡೆದುಕೊಳ್ಳಬಹುದು. ಮೊದಲು ಬಂದವರಿಗೆ ಮೊದಲು ಆದ್ಯತೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಎಂಬಿ ಕಾವೇರಪ್ಪ ಅವರು ತಿಳಿಸಿದ್ದಾರೆ. ವಿವರಗಳಿಗೆ ಕಾಲ್ ಮಾಡಿ 08274247262 ಅಥವಾ 247045. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ನಿಮ್ಮ ಮನೆಗೆ ಬೇಕಾದ ಮಾಡ್ಯುಲರ್ ಕಿಚನ್, ಕಟ್ಟಡ ನಿರ್ಮಾಣ, ಎಲೆಕ್ಟ್ರಿಕಲ್ ವೈರಿಂಗ್, ಗ್ರಾನೈಟ್ ಮತ್ತು ಟೈಲ್ಸ್ ಅಳವಡಿಕೆ ಕೆಲಸಗಳನ್ನು ಗುಣಮಟ್ಟದೊಂದಿಗೆ ಕಡಿಮೆ ಖರ್ಚಿನಲ್ಲಿ ಮಾಡಿಕೊಡಲಾಗುವುದು. ನಿಮ್ಮ ಮನೆಯ ರೂಫಿಂಗ್ ಸೋರುತ್ತಿದ್ದಲ್ಲಿ ಆಧುನಿಕ ತಂತ್ರಜ್ಞಾನದಿಂದ ಸರಿಪಡಿಸಿಕೊಡಲಾಗುವುದು. ಸಂಪರ್ಕಿಸಿ ಕೃಷ್ಣ ಇಂಟೀರಿಯರ್ಸ್ 7676555999. ವೆಂಕಟಾದ್ರಿ ಮಲ್ಟಿಬ್ರ್ಯಾಂಡ್ ಇನ್ಶೂರೆನ್ಸ್ ಸೊಲ್ಯೂಷನ್. ನಮ್ಮಲ್ಲಿ ಎಲ್ಲಾ ರೀತಿಯ ವಾಹನಗಳ ಇನ್ಶೂರೆನ್ಸ್, ಅಂಗಡಿ ಮಳಿಗೆ ಕಟ್ಟಡಗಳ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಹಾಗೂ ಇನ್ನಿತರ ಎಲ್ಲ ಬಗೆಯ ಇನ್ಶೂರೆನ್ಸ್ ಗಳನ್ನ ಮಾಡಿಕೊಡಲಾಗುವುದು. ಶಾಖೆಗಳು ವೆಂಕಟಾದ್ರಿ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಬೇತ್ರಿ, ಬಿರ್ಲಾ ಕಾಂಪ್ಲೆಕ್ಸ್ ಮೂರ್ನಾಡು, ಹಿಂದೂಸ್ತಾನ್ ಡ್ರೈವಿಂಗ್ ಸ್ಕೂಲ್ ಹತ್ತಿರ ಗೋಣಿಕೊಪ್ಪಲ್ ರೋಡ್ ವಿರಾಜಪೇಟೆ, ಹಾಗೂ ಸಿಪಿಕೆ ಮುಖ್ಯ ರಸ್ತೆ ಪೊನ್ನಂಪೇಟೆ. ಸಂಪರ್ಕಿಸಿ 9148167725. ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ನಿಮ್ಮ ಮೆಚ್ಚಿನ ಪುತ್ತೂರು ಹಾಗೂ ಬೆಳ್ತಂಗಡಿ ಮುಳಿಯಾದಲ್ಲಿ ಇದೇ ಸೆಪ್ಟೆಂಬರ್ 8-20 ಚೈನ್ ಅಂಡ್ ಡೈಮಂಡ್ ಫೆಸ್ಟ್. ಆಕರ್ಷಣೀಯ ಚೈನ್ಗಳು ಮತ್ತು ಅತ್ಯುನ್ನತ ಗುಣಮಟ್ಟದ ವಜ್ರಾಭರಣಗಳು ಈ ಫೆಸ್ಟ್ನಲ್ಲಿ. ಪ್ರತಿ 25,000 ರೂಪಾಯಿ ಖರೀದಿಗೆ ಡಿಜಿಟಲ್ ಗಿಫ್ಟ್ ವೋಚರ್. ಅಲ್ಲದೆ ಆಕರ್ಷಕ ಉಡುಗೊರೆಗಳು, ನಿಮ್ಮ ಕಣ್ಮನ ಸೆಳೆಯುವ ಚೈನ್ ಹಾಗೂ ಡೈಮಂಡ್ ಆಭರಣಗಳ ಖರೀದಿಗೆ ಬನ್ನಿ ಮುಳಿಯಾ ಜುವೆಲ್ಸ್, ಪುತ್ತೂರು ಹಾಗೂ ಬೆಳ್ತಂಗಡಿ. ಪ್ರಿಯ ಶ್ರೋತೃಗಳೇ, ನಿಮ್ಮ ನೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರತಿ ಭಾನುವಾರದ ಯುವವಾಣಿ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಿ. ಯುವ ಜನತೆಗೆ ಶಿಕ್ಷಣ, ಉದ್ಯೋಗ, ಕೌಶಲ್ಯ ಅಭಿವೃದ್ಧಿ ಹಾಗೂ ವ್ಯಕ್ತಿತ್ವ ವಿಕಸನ ಕುರಿತ ಸರಣಿ ಕಾರ್ಯಕ್ರಮವನ್ನು ಪರಿಣತರು ನಡೆಸಿಕೊಡಲಿದ್ದಾರೆ. ಕೇಳಿ ಪ್ರತಿ ಭಾನುವಾರ ಸಂಜೆ 5 ಗಂಟೆಗೆ ಮಾರ್ಗದರ್ಶಿ. ಆಕಾಶವಾಣಿ ಮಡಿಕೇರಿ ಸೇವಾ ಮಾಹಿತಿ. ಕೊಳತೋಡು ಬೈಗೋಡು ನಿವಾಸಿ ಪುಲಿಯಂಡ ಸುಬ್ಬಯ್ಯ ಓಂಪುರಿ ಅಂಗಡ ಮೋವ ಅಂಗಡ ಪೊಣ್ಣು ಕಾವೇರಮ್ಮ ಕನ್ನಿಕೆ ಅಂಗ ಇಂದು ಮರಣಪಟ್ಟಿತು. ಪುಲಿಯಂಡ ಕಾವೇರಮ್ಮ ಕನ್ನಿಕೆ ಅಂಗಡ ತಾಮನೆ ಪುಚ್ಚಿಮಂಡ ಬಿಟ್ಟಂಗಾಲ. ಆಕಿರಿ ಕಾರ್ಯ ನಾಳೆ ಪಲಕ 9 ಗಂಟೆಗೆ ಒಕ್ಕ ತೂಟುಂಗಳತ್ತು ನಡಪ. ಅಮ್ಮತ್ತಿ ಬಿಳುಗುಂದ ಹೊಸಕೋಟೆ ನಿವಾಸಿ ಮಾದಪಂಡ ಪೌತಿ ಪೂವಯ್ಯ ಅಂಗಡ ಮೋವ ಚೋಟು ಸೋಮಯ್ಯ ಅಂಗ ಇಂದು ಮರಣಪಟ್ಟಿತು. 62 ಬೈತ್ರ ಮಾದಪಂಡ ಚೋಟು ಸೋಮಯ್ಯ ಅಂಗಡ ಆಕಿರಿ ಕಾರ್ಯ ನಾಳೆ ಹೊಸಕೋಟೆಲುಳ್ಳ 5 ಮನೆಯಲ್ಲಿ ನಡಪಂದು ಒಕ್ಕ ಕರಾರ್ಚಿಟ್ಟಿತು. ಬೇಗೂರು ನಿವಾಸಿ ಅರಮಣಮಡ ಅಯ್ಯಣ್ಣ ರಮೇಶ್ ಅಂಗಡ ಪೊಣ್ಣು ಯಶೋಧ ಅಂಗ ಇಂದು ಮರಣಪಟ್ಟಿತು. 67 ಬೈತ್ರ ಅರಮಣಮಡ ಯಶೋಧ ಅಂಗಡ ತಾಮನೆ ಹುದಿಕೇರಿ ಬಲ್ಯಮಡ ಆಕಿರಿ ಕಾರ್ಯ ನಾಳೆ 10 ಗಂಟೆಗೆ ನಡಪಂದು ಒಕ್ಕಕರ ಅರ್ಚಿಟ್ಟಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಮಡಿಕೇರಿಯ ಕ್ವಿಕರ್ ಬಜಾರ್ನಲ್ಲಿ ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಇನ್ನಿತರ ಗೃಹೋಪಯೋಗಿ ವಸ್ತುಗಳ ಮೇಲೆ ಅಪ್ ಟು 25% ಡಿಸ್ಕೌಂಟ್, ಫರ್ನಿಚರ್ಗಳ ಮೇಲೆ ಅಪ್ ಟು 30% ಡಿಸ್ಕೌಂಟ್. ಕ್ವಿಕರ್ ಬಜಾರ್, ಆಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಗೌಳಿಬೀದಿ, ಮಡಿಕೇರಿ. ಓಪನಿಂಗ್ ಶಾರ್ಟ್ಲಿ ಎಟ್ ನಾಪೋಗ್ಲೋ. ಸುದ್ದಿ ಸಮಾಚಾರ ಓದಿನೋಳು ಚಟ್ಟಂಗಡ ರವಿ ಸುಬ್ಬಯ್ಯ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಈ ಕಾಕಣೆ ಕೊಡವ ಜಾನಪದ ಸಾಹಿತ್ಯ ಕೊಡವ ರಂಗಭೂಮಿ ಸಿನಿಮಾ ಸಂಶೋಧನೆ ದಾಖಲೀಕರಣ ಪೈಪೋಟಿ ವಿಚಾರ ಸಂಕಿರಣ ತರಬೇತಿ ಪಾಠಪುಸ್ತಕ ಬಳಿ ಬರ್ತನದು ಶಬ್ದಕೋಶ ಮಾಡನದು ಕೊಡವ ಭಾಷೆನ ಪದವಿ ಪಿಂಜ ಪಿಜಿ ಡಿಪ್ಲೊಮಾಕ್ಕೆ ಕೂಟನದು ಕೂಡನಕ್ಕೆ ಪಲತರ ಕಾರ್ಬಾರು ಮಾಡಿನ ಬಂದಿತ್ತು. ಇದೀಗ ಅಕಾಡೆಮಿರ ಕಾರ್ಯಯೋಜನೆ ಪೋಲೆ ಗೌರವ ಪ್ರಶಸ್ತಿ ಪುಸ್ತಕ ಪ್ರಶಸ್ತಿ ಕೊಡಪ ಕಾರ್ಯಕ್ರಮ ಇದೇ ತಾರೀಕು 12 ಮಕ್ಕಂದೂರು ಕೊಡ ಸಮಯತ್ತು ನಡತ್ವ. ಈ ನೆರತು ಕೊಡವು ಶಬ್ದಕೋಶ ಬಳಿ ಬಿಡ್ತವೆ ಕೂಟಕ್ಕೆ ಇಂದಿರಾ ಕಲ್ಯಾಣ ಸುಂದರಮ್ಮ ಹೇಳ್ದಿನ ವಾಲ್ಮೀಕಿರ ರಾಮಾಯಣ ಕಸ್ತೂರಿ ಗೋವಿಂದಮಯ್ಯ ಪಿಂಜ ಬಾಚಮಂಡ ಗೌರಮ್ಮ ಮಾದಮಯ್ಯ ಹೇಳ್ದಿನ ಕಾವೇರಿ ಪಳಮೆ ಚೊಟ್ಟೇನಮಠ ಲಲಿತಾ ಕಾರ್ಯಪ್ಪ ಹೇಳ್ದಿನ ಮನಸರ ನೊಂಬಲ ಉಳು ಅಂಗಡ ಕಾವೇರಿ ಉದಯ ಹೇಳ್ದಿನ ನೆಮ್ಮದಿರ ಗೂಡು ಪುಸ್ತಕ ಪಿಂಜ ಸಾಹಿತ್ಯ ಅಳಾನ ಡಾಕ್ಟರ್ ಐಚಿಟ್ರಮ್ಮ ಮುತ್ತಣ್ಣ ಪಿಂಜ ಬಾಚಮಂಡ ಡಿ ಗಣಪತಿ ರೆಂಡ ಶತಮಾನೋತ್ಸವತ್ರ ಮಾರಿಪತ್ತು ಮಾಡಿದ ಸ್ಮರಣ ಸಂಚಿಕೆಯನ್ನು ಬಳಿ ಬರ್ತವ. ಕಾರ್ಯಕ್ರಮದ್ದು ಶಾಸಕಂಗಡಾನ ಮಂಡೆಪಂಡ ಅಪ್ಪಚ್ಚು ರಂಜನ್ ಕೆಜಿ ಬೋಪಯ್ಯ ಶಾಂತಯಂಡ ವೀಣಾಚಯ ಪಶ್ಚಿಮಘಟ್ಟ ಅರಣ್ಯ ಸಂರಕ್ಷಣಾ ನಿಗಮ ಅಧ್ಯಕ್ಷ ಶಾಂತಯಂಡ ರವಿ ಕುಶಾಲಪ್ಪ ಮಕ್ಕಂದೂರು ಕೊಡಸಮಾಜ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಕನ್ನಡ ಸಂಸ್ಕೃತಿ ಇಲಾಖೆಯ ನಿರ್ದೇಶಕ ಎಸ್ ರಂಗಪ್ಪ ಕೂಡದನಕ್ಕೆ ಮುಖ್ಯಪಟ್ಟು ಕೂಡಿಯಾಡುವ. ಇಂದು ಜಿಲ್ಲಾಧಿಕಾರಿಯರ ಕೂಡ ವಿಡಿಯೋ ಸಂವಾದ ನಡೆದಿತ್ತು. ಜಿಲ್ಲೆಯ ಕೋವಿಡ್ 19 ವಿವರ ಅರಂಜಂಡ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಮಂತ್ರಿ ಡಾಕ್ಟರ್ ಕೆ ಸುಧಾಕರ್ ರಂಗ ದೇಶದಡಿ ಕೊರೋನಾ ಮುಂದನ ಅಲೆ ಅಕ್ಟೋಬರ್ ತಿಂಗಳು ಸುರುವಾಪನೆಗೆ ಉಳ್ಳಾನೊಂಡು ರಾಜ್ಯದ ಹದ್ದರುಳ್ಳ ಜಿಲ್ಲೆಯಲ್ಲಿ ಅರ ಮೆಹನತ್ ವಹಿಸಿಕೊಂಡು ಕೋವಿಡ್ ಬರತನಕ್ಕೆ ತಡಪಕ್ಕೆ ಎಲ್ಲರೂ ತಪ್ಪತ್ತೆ ಚೂದು ಮದ್ದು ಕೊಡಿಕೊಂಡು ಒಂದು ನಿರ್ದೇಶನ ಕೊಡ್ತಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಕೊಡ್ತ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ರಂಗ ಇಕ್ಕಾಕಣೆ ಜಿಲ್ಲೆಯಲ್ಲಿ 180 ಆದ್ಯತೆ ಮುಟ್ಟರ ಚೂದು ಮದ್ದು ಕೊಡ್ತಿದ್ದಾಯ್ತು. ಇನ್ನು ದಂಡು ವಾರತ್ತು 100 ಸಾಧನೆ ಮಾಡುವ ಅಂತ ಮಾಹಿತಿ ಕೊಡ್ತದೆ. ಕೊಡಗಲು ಇಂದು 35 ಪುದಿಯ ಕೋವಿಡ್ 19 ಉಳ್ಳೆಯನ್ನು ಗುರುತಿಸಿಟ್ಟಿದೆ. ಮಡಿಕೇರಿ ತಾಲೂಕಲ್ಲಿ 16, ಸೋಮರಪೇಟೆ ತಾಲೂಕಲ್ಲಿ 14, ವಿರಾಜಪೇಟೆ ತಾಲೂಕಲ್ಲಿ 5 ಪುದಿಯ ಕೋವಿಡ್ 19 ಉಳ್ಳೆಯ ಉಂಟು. ಇಕ್ಕಾಕಣೆ 34,000 ಜನಕ್ಕೆ ಕೊರೋನಾ